75 ಕೋಟಿಗೂ ಹೆಚ್ಚು ರೈತರಿಂದ ಅರ್ಜಿ ಸ್ವೀಕರಿಸಿದ್ದು, ಸಂರಕ್ಷಿತ ಬೆಳೆ ವಿಮಾ ತಂತ್ರಾಂಶದ ಮೂಲಕ ಪಾರದರ್ಶಕವಾಗಿ ರೈತರ ಖಾತೆಗೆ ಹಣವನ್ನು ಜಮಾ ಮಾಡುವ ಈ ಯೋಜನೆ ರೈತರನ್ನು ಆಪತ್ತಿನಿಂದ ಪಾರು ಮಾಡುವ ವಿನೂತನ ಯೋಜನೆ. ಈ ಯೋಜನೆಯಲ್ಲಿ ವಿವಿಧ ಬೆಳೆಗಳು ಹಾಗೂ ವಿವಿಧ ವಾಯುಗುಣಕ್ಕೆ ಅನುಗುಣವಾಗಿ ರೈತ ವಿಮಾ ಕಂತನ್ನು ಅತ್ಯಲ್ಪ ಪ್ರಮಾಣದಲ್ಲಿ ನೀಡಬೇಕಾಗುತ್ತದೆ. ರೈತರು ಪಾವತಿಸಿದ ವಿಮಾ ಮೊತ್ತದಷ್ಟೇ ಹಣವನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ವಿಮಾ ಕಂಪನಿಗೆ ನೀಡುತ್ತಿದೆ. ಬೆಳೆ ನಾಶವಾದಾಗ ಈ ಯೋಜನೆಯಲ್ಲಿ ಸೇರಿದರೆ ಇದರ ಉಪಯೋಗ ಪಡೆಯಬಹುದು. ಹವಾಮಾನದ ವೈಪರೀತ್ಯದಿಂದ ಬೆಳೆ ನಾಶವಾದರೂ WBCIS ಯೋಜನೆ ಅಡಿಯಲ್ಲಿ ವಿಮಾ ಮಾಡಿಕೊಳ್ಳಬಹುದು. ಇದಲ್ಲದೆ ತೆಂಗಿನಕಾಯಿ ಬೆಳೆ ನಾಶಕ್ಕೂ CPIS ಯೋಜನೆಯಡಿ ವಿಮಾ ಸೌಲಭ್ಯ ಇದೆ. ರೈತರು ಈ ಯೋಜನೆ ಸೌಲಭ್ಯ ಪಡೆಯಲು ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ 1, ಕಿಸಾನ್ ಕಾಲ್ ಸೆಂಟರ್ 1800045553 ಹಾಗೂ ಕ್ರಾಪ್ ಇನ್ಶೂರೆನ್ಸ್ ಪೋರ್ಟಲ್ ಇಲ್ಲಿಗೆ ಸಂಪರ್ಕಿಸಬಹುದು. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ WWW.kasturicotton.com ಗೆ ಭೇಟಿ ನೀಡಿ. ಕೇಳುಗರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಾರಂಭ ಆಗ್ತಾ ಇದೆ. ಕೇಳುಗರಿಗೆ ಇಂದಿನ ವಿಷಯ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಇವರು, ಪ್ರಾಧ್ಯಾಪಕರು ಹಾಗೂ ಪಿಎಂಇ ಘಟಕದ ನೋಡಲ್ ಅಧಿಕಾರಿಗಳು, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. ಇನ್ನ ನೀವು ಕೇಳುಗರು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು ಈಗಿದೆ 2702283, ಮತ್ತೊಂದು ಸಂಖ್ಯೆ 2702283, STD ಕೋಡ್ ಸಂಖ್ಯೆ 08282. ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಇನ್ನು ನನಗೆ ಕರೆ ಸಿಗ್ತಾ ಇಲ್ಲ ಅನ್ನೋರು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಪ್ರಶ್ನೆಗಳನ್ನ ಟೈಪ್ ಮಾಡಿ ಕಳಿಸಿದ್ರೆ ಅದಕ್ಕೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾರೆ ನಮ್ಮ ತಜ್ಞರು. ಇನ್ನು ವಾಟ್ಸ್ಆಪ್ ಸಂಖ್ಯೆ ಈಗಿದೆ 9448157200. ಇನ್ನೇಕೆ ತಡ, ಕೇಳುಗರೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನೇರ ಪ್ರಸಾರದಲ್ಲಿ ಹಲೋ ಕಿಸಾನವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಕೀಟಗಳ ಒಂದು ಹೇಗೆ ನಾವು ಗುರುತಿಸಬಹುದು, ಅದರ ಹಾನಿಯ ಲಕ್ಷಣಗಳನ್ನು ನಾವು ಯಾವ ರೀತಿಯಿಂದ ಕಂಡುಹಿಡಬಹುದು, ಮತ್ತೆ ಇದರ ನಿರ್ವಹಣಾ ಕ್ರಮವಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಳ್ಳಿಕ್ಕೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಸಾಗರ ತಾಲೂಕು ಶಿವಮೊಗ್ಗದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಪಿಎಂಇ ಘಟಕದ ನೋಡಲ್ ಆಫೀಸರ್ ಆದ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್, ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ತಮ್ಮ ಒಂದು ಪ್ರಶ್ನೆಗಳನ್ನ ಕೇಳುವುದಾದರೆ ನಮ್ಮ ಭದ್ರಾವತಿ ಆಕಾಶವಾಣಿಯ ದೂರವಾಣಿ ಸಂಖ್ಯೆನ ತಾವು ನೋಟ್ ಮಾಡ್ಕೊಳ್ಳಿ, 2702282 ಇದು ಒಂದು ಸಂಖ್ಯೆ. ಇನ್ನೊಂದು 2702283. ಭದ್ರಾವತಿಯಿಂದ ಹೊರಗಡೆಯವರು ಕಾಲ್ ಮಾಡ್ತಾ ಇದ್ದಾರೆ, ಅವರು ಈ ಒಂದು STD ಕ್ರಮಾಂಕವನ್ನು ಸೇರಿಸ್ಕೊಳ್ಬೇಕಾಗುತ್ತೆ 08282. ಇನ್ನೇನು ನಮಗೆ ಕರೆ ಸಿಗ್ತಾ ಇಲ್ಲ ಅಥವಾ ಏನಾದರೂ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಸರ್ ಅಂತಂತ ಹೇಳೋದಾದರೆ ನೀವು ವಾಟ್ಸಪ್ ಮುಖಾಂತರ ಕೂಡ ತಮ್ಮ ಸಂದೇಶಗಳನ್ನು ಕಳಿಸಿ ತಜ್ಞರಿಂದ ತಾವು ಉತ್ತರ ಪಡೆಯಬಹುದು ಅಂತ ಹೇಳ್ತಾ ವಾಟ್ಸಪ್ ಸಂಖ್ಯೆನ ತಮಗೆ ಹೇಳ್ತೇನೆ, 9481572600. ಮೇಡಮ್, ಈಗ ನಾವು ಚಿಕ್ಕಮಗಳೂರು ಜಿಲ್ಲೆ, ದಾವಣಗೆರೆ ಹಾಗೂ ಶಿವಮೊಗ್ಗ ಈ ಒಂದು ಜಿಲ್ಲೆಯ ಒಂದು ಕೃಷಿ ಬೆಳೆಗಳಿಗೆ ಬಂದರೆ ಪ್ರಮುಖವಾಗಿ ಭತ್ತ ಅಂತ ಹೇಳ್ಬಹುದು, ಜೊತೆಗೆ ಮೆಕ್ಕೆಜೋಳ, ಇನ್ನೂ ಹಲವು ಬೆಳೆಗಳು ಇದ್ದಾವೆ. ಸೊ ಈ ಒಂದು ಬೆಳೆಗಳಲ್ಲಿ ಪ್ರಮುಖ ಕೀಟಗಳು ಯಾವು? ಸರ್, ಈಗ ಪ್ರಥಮವಾಗಿ ನಾವು ನೋಡ್ಬೇಕು ಅಂದ್ರೆ ಭತ್ತ ಸಾಮಾನ್ಯವಾಗಿ ಎಲ್ಲ ಈ ಮೂರು ಜಿಲ್ಲೆಗಳಲ್ಲಿ ಇದೆ. ಈ ಭತ್ತ ಈಗ ಬೆಳೀತಾ ಇದ್ದಾರೆ, ಈಗ ಏನೇನು ಈ ಒಂದು ಮಳೆಗಾಲದ ಭತ್ತ ಇದೆ, ಈಗ ನೆಕ್ಸ್ಟ್ ಸೀಸನ್ ಅಲ್ಲೂ ಬೆಳೀತಾರೆ. ಭತ್ತದಲ್ಲಿ ಸಾಮಾನ್ಯ ರೈತರು ಸಾಕಷ್ಟು ಒಂದು ಬೇಸಾಯ ಕ್ರಮಗಳನ್ನು ಅಳವಡಿಸಿದ್ರು ಈ ಕೀಟಗಳು ಆಗಾಗ್ಗೆ ಬಾಧಿಸಿ ಹಲವಾರು ಒಂದು ಹಾನಿಯನ್ನು ಮಾಡಿ ಒಂದು ಇಳುವರಿಲಿ ಕಡಿತವನ್ನು ಉಂಟು ಮಾಡ್ತಾರೆ. ಒಂದು ಕರೆ ಬಂದಿದೆ. ಹಲೋ, ಹಲೋ ಹೇಳಿ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್ ನಮಸ್ತೆ, ರವೀಂದ್ರ ಕುಮಾರ್ ಅಂತ. ಎಲ್ಲಿಂದ? ಆನೊಟ್ಟಿ ಸರ್, ಆನೊಟ್ಟಿ ಸರ್ಬತ್ತಾರಕ್ಕೂ ಆನೊಟ್ಟಿ. ಆನೊಟ್ಟಿ ರವೀಂದ್ರ ಕುಮಾರ್, ನಿಮ್ಮ ಪ್ರಶ್ನೆ ಕೇಳಿ ರವೀಂದ್ರ ಕುಮಾರ್. ಸರ್ ಈಗ ಅಡಿಕೆಯಲ್ಲಿ ನಮ್ಗೆ ಸುಳಿ ಇದಾಗ್ತಾ ಇದೆ ಸರ್, ಸುಳಿ ತರ ಇದಾದಂಗಾಗಿ. ಸುಳಿ ಏನಾಗ್ತಾ ಇದೆ, ಕೊಳಿತಾ ಇದೆಯಾ ಅಥವಾ ಕೀಟಗಳ ಇದೆ? ಒಂದು ವರ್ಷ ಅದೊಂದು ಕ್ರಾಸ್ ಕ್ರಾಸ್ ಕಟ್ಟೆ ಇದು ಬಂದಂಗೆ ಬರುತ್ತೆ ಸರ್, ಅದು ಬಂದು ಆಮೇಲೆ ಸುಳಿನೇ ತರ ಬಾಗಿದಂಗಾಗಿ ಕಟ್ಟಾಗಿ ಬಿದ್ದೋಗ್ಬಿಡುತ್ತೆ ಸರ್ ಅದು. ಅಲ್ಲ, ಇದು ಈ ಹಿಂದೆ ಏನಾದ್ರೂ ಈ ಸತ್ತರ ಸಮಸ್ಯೆ ಆಗಿತ್ತ? ಇಲ್ಲ ಸರ್, ವರ್ಷಕ್ಕೆ ಒಂದು 8-10 ಗಿಡ ಈ ತರ ಆಗ್ತಾನೆ ಇದಾವ ಸರ್. ನಾವು ಸಾಯಿಗುಣಿ ಹಚ್ತಾನೆ ಇದೀವಿ. ಯಾಕೆ ಅದು ಆಗ್ತಾ ಇದೆ ಅಂತ ಕೆಲವೊಂದು ಕೇಳಿದ್ರೆ, ಅದು ಈ ಗೊಬ್ಬರ ಹಾಕ್ತೀವಲ್ಲ, ಗೊಬ್ಬರದಲ್ಲಿ ಒಂಥರ ಹುಳ ಬರುತ್ತಲ್ಲ ಸರ್, ಗೊಬ್ಬರದ ಹುಳ ಅಂತ ಬರುತ್ತಲ್ಲ, ಅದ್ರ ಪ್ರಭಾವದಿಂದ ಆತರ ಆಗ್ತಾ ಇದೆ ಅಂತ ಸರ್ ಹೇಳ್ತಾರೆ. ನಮ್ಮ ಡಾಕ್ಟರ್ ಇದಾರೆ, ವಿಜಯಲಕ್ಷ್ಮಿ ನಾರಾಯಣ ಹೆಗಡೆ ಅವರು, ತಮಗೆ ಉತ್ತರ ಕೊಡ್ತಾರೆ. ಸರ್ ಈಗ ನಮಸ್ಕಾರ ತಮಗೆ. ನಮಸ್ತೆ ಮೇಡಮ್. ನಮಸ್ತೆ. ಈಗ ನೀವೇನೋ ಹೇಳಿದ್ರಲ್ಲ ಕೊಳಿತಾ ಇದೆ, ಯಾವ ತರ ಲಕ್ಷಣ ಹೇಳಿ ಕರೆಕ್ಟ್ ಆಗಿ ಹೇಳಿ, ಏನು ಲಕ್ಷಣಗಳನ್ನ ಹೇಳಿ. ಕರೆ ಕಟ್ ಆಗಿದೆ ಅನ್ಸುತ್ತೆ ಮೇಡಮ್, ಅವರಿಗೆ ಉತ್ತರ ಕೊಡಿ ನೀವು. ನಿಮಗೆ ಹೇಗೆ ಅದು ಅವ್ರು ಹೇಳೋ ಪ್ರಕಾರ ಅದು ಅವರು ಕರೆಕ್ಟ್ ಆಗಿ ಕೀಟನು ಅಂತ ಹೇಳಿಲ್ಲ, ರೋಗನು ಅಂತ ಹೇಳ್ತಾ ಇಲ್ಲ, ಕಟ್ ಆಗಿ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನೋ ಒಂದ್ ಸ್ವಲ್ಪ ಗೊಬ್ಬರದ ಹುಳು ಕೂಡ ಅಂತ ಹೇಳ್ತಾ ಇದ್ದಾರೆ. ಹಲೋ, ಗೊಬ್ಬರ. ಹಲೋ, ಹಲೋ, ಗೊಬ್ಬರದ ಹುಳು ತರ ಆಗಿ. ಈಗ ಗೊಬ್ಬರದ ಹುಳು ಅಂದ್ರೆ, ಈಗ ನಾವು ಅಡಿಕೆಯಲ್ಲಿ ಬೇರು ಹುಳು ಅಂತ ಹೇಳ್ತೀವಿ ಸಾಮಾನ್ಯವಾಗಿ, ಅಡಿಕೆಯಲ್ಲಿ ಬೇರು ಹುಳು ಪ್ರಮುಖವಾದ ಒಂದು ಕೀಟ. ಇದು ಏನ್ ಮಾಡ್ತವೆ ಅಂದ್ರೆ, ಬೇರು ಹುಳುಗಳು ಸಾಮಾನ್ಯ ಬೇರಲ್ಲಿ ಹೆಸರು ಹೇಳುವಂತೆ ಬೇರಲ್ಲಿ ಸೇರ್ಕೊಂಡು ಬೇರನ್ನ ತಿಂತಾ ಇರ್ತವೆ. ಬಟ್ ಅದ್ರ ಹಾನಿಯ ಲಕ್ಷಣ ಅಂದ್ರೆ, ಸಾಮಾನ್ಯವಾಗಿ ಅದು ಕಟ್ಟಾಗಿ ಬೀಳೋದು ಇಲ್ಲ ಅದ್ರಲ್ಲಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಈ ಮೇಲಿಂದ ಒಂಥರ ಈ ನಮ್ಮ ಅಡಕೆ ಪೆನ್ಸಿಲ್ ತರ ಆಗಿರುತ್ತೆ, ಅಡಕೆ ಮರಗಳು ಮರಗಳು ಪೆನ್ಸಿಲ್ ತರ ಆಗ್ತವೆ. ಮತ್ತೆ ಒಂದ್ ಸ್ವಲ್ಪ ಗಿಡಗಳೆಲ್ಲ ಹಳದಿ ಹಳದಿ ಆಗ್ತವೆ. ಆಮೇಲೆ ಇನ್ನೊಂದ್ ಏನಾಗ್ತವೆ ಅಂದ್ರೆ, ಕಾಯಿ ಬೆಳವಣಿಗೆ ಕುಂಠಿತ ಆಗ್ಬಿಡುತ್ತವೆ. ಮಾಮೂಲಿ ಒಂದು ಗಿಡಗಳಲ್ಲೂ ಮತ್ತೆ ಅದಕ್ಕೂ ನೋಡಿದಾಗ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತವೆ. ಇದು ಹಾನಿಯ ಲಕ್ಷಣ. ಬಟ್ ಅವ್ರು ಹೇಳೋದ್ ಪ್ರಕಾರ ಅದು ಕಟ್ಟಾಗಿ ಬಿಡ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ, ಅವ್ರು ಕರೆಕ್ಟ್ ಆಗಿ ಹೇಳಲಿಲ್ಲ. ಈಗ ಅಲ್ಲಿ ಅಕಸ್ಮಾತ್ ಸುಳಿ ಕೊಳೆ ರೋಗ ಇದೆಯೋ ಅಥವಾ ಚಂಡೆ ಕೊಳೆ ರೋಗ ಅಂತ ಬಂದಿದೆ. ಈಗ ಬೇರುಳು ಬಂದಿದ್ರೆ ಅವರು ಈಗ ನಮ್ಮ ಕೀಟಗಳಿಗೆ ಏನು ನಿರ್ವಹಣಾ ಕ್ರಮ ತಗೋಬೇಕು ಅಂತ ನಾನು ಹೇಳ್ತೀನಿ. ಅವ್ರಿಗೆ ಅದು ಉಪಯೋಗ ಆಗುತ್ತೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಹೇಳಲಿಲ್ಲ. ಸಾಮಾನ್ಯವಾಗಿ ಬೇರುಳು ಇದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾವೇನ್ ಹೇಳ್ತೀವಿ, ಪ್ರತಿ ಮರಕ್ಕೆ ಒಂದ್ 2-3 kg ಬೇವಿನ ಹಿಂಡಿನ ಸೇರಿಸಬೇಕು ಅವರು. ಜೊತೆಗೆ ಈ ಕ್ಲೋರೋಫೈರ್ಫಾಸ್ ಕೀಟನಾಶಕ ಇದೆ 20 cc, ಈ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 5 ml ಪ್ರಮಾಣದಲ್ಲಿ ಸೇರಿಸಿಕೊಂಡು ಅದನ್ನ ಮರಕ್ಕೆ 2-3 liter ದ್ರಾವಣದಂತೆ ಅದನ್ನ ಸುತ್ತಲೂ ಸುರಿಬೇಕು. ಅಥವಾ ಇನ್ನೊಂದು ನಿಮಿಡಾ ಕ್ಲೋಫಿಡ್ ಅಂತ ಇದೆ, ಅದನ್ನ ಒಂದು 1/4 ml 1 liter ಹಾಕೊಂಡು ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ಪ್ರತಿ ಮರಕ್ಕೆ ಒಂದ್ 2-3 liter ಅನ್ನ ಸಿಂಪಡಿಸಬೇಕು. ಇದು ಬೇರ್ ಹುಳ ಬಂದಿದ್ರೆ ಮಾತ್ರ. ಬಟ್ ಇವ್ರು ಹೇಳ್ತಾ ಇರೋ ಲಕ್ಷಣ ಕರೆಕ್ಟ್ ನಮಗ್ ಮನದಟ್ಟ ಆಗಿಲ್ಲ. ಆದ್ರೂ ಸುಳಿ ಕೊಳೆ ರೋಗ ಅಥವಾ ಚಂಡು ಕೊಳೆ ರೋಗ ಅಂತ ಒಂದ್ ಬರುತ್ತೆ, ಇದ್ರ ಲಕ್ಷಣದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀನಿ, ಅವ್ರಿಗೆ ಏನಾದ್ರು ಉಪಯೋಗ ಆಗ್ಬಹುದು. ರೋಗ ತಗರಿದ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಗಿಡದ ಎಲೆಗಳೆಲ್ಲ ಏನಾಗುತ್ತೆ ಅಂದ್ರೆ ಬಣ್ಣ ಕಳ್ಕೊಂಡ್ಬಿಡ್ತವೆ, ಆಮೇಲೆ ಎಲೆಗಳೆಲ್ಲ ಕ್ರಮೇಣ ಬಾಡ್ತಾ ಇರ್ತವೆ. ಇಂತ ಸುಳಿ ಎಲೆಗಳನ್ನ ಎಳೆದ್ರೆ ಅಂತ ಕಿತ್ತು ಬಂದ್ಬಿಡುತ್ತೆ. ಈಗ ಏನೋ ಬಿದೋಗುತ್ತೆ ಅಂತ ಅಂದ್ರಲ್ಲ, ಅದ್ ಇರಬಹುದು. ಅಂತ ಸುಳಿ ಬುಡವಾಗಿ ಏನಾಗುತ್ತೆ ಅಂದ್ರೆ, ಒಂಥರ ಕೊಳತಾಗಿ ಕೆಟ್ಟ ವಾಸನೆ ಬರ್ತಾ ಇರ್ತವೆ. ಈಗ ರೋಗ ತೀವ್ರವಾದಾಗ ಏನಾಗುತ್ತೆ ಅಂದ್ರೆ, ಮರ ಸಾಯ್ತಾ ಇರ್ತವೆ ಅಥವಾ ಕಟ್ಟಾಗಿ ಬಿದ್ದು ಬಿಡ್ತವೆ. ಇದು ಇದ್ರೂ ಇರಬಹುದು, ನನಗೆ ಅದಕ್ಕ ಬಗ್ಗೆ ಕರೆಕ್ಟ್ ಆಗಿ ಹೇಳಿಲ್ಲ. ಈ ರೋಗ ತಗಲಿದ ಗಿಡಗಳನ್ನ ಏನ್ ಮಾಡ್ಬೇಕು, ಮೊದಲೇ ಹಂತದಲ್ಲೂ ಗುರುತಿಸಬೇಕು. ಪ್ರಾರಂಭದ ಹಂತದಲ್ಲಿ ಇದ್ರೆ ಅಂತ ಕೊಳತ ಭಾಗವನ್ನ ಸ್ವಲ್ಪ ಚಾಕುನಿಂದ ಕೆರೆದು ಅದನ್ನ ತೆಗೆದು ಬಿಟ್ಟು, ಈ ಬೋರ್ಡ್ ಆಫ್ ಪೇಸ್ಟ್ ಇರುತ್ತಲ್ಲ, ಶೇಕಡ 10 ಬೋರ್ಡ್ ಆಫ್ ಪೇಸ್ಟ್ ಅನ್ನ ಅಲ್ಲಿಗೆ ಹಚ್ಚಬೇಕು. ಇಲ್ಲ ಅಂದ್ರೆ ಶೇಕಡ 1 ಬೋರ್ಡ್ ಆಫ್ ದ್ರಾವಣ ತಯಾರು ಮಾಡ್ತಾರೆ ರೈತರು, ಅಡಿಕೆ ಒಂದು ಕೊಳೆ ರೋಗಕ್ಕೆ ತಯಾರು ಮಾಡ್ತಾರ, ಆ ಬೋರ್ಡ್ ಆಫ್ ದ್ರಾವಣವನ್ನ ಎಲೆಗಳ ಆ ಬುಡದಲ್ಲಿ ಅಲ್ಲಿ ಸಿಂಪರಣೆ ಮಾಡಬೇಕು. ಮತ್ತೆ ಕಾಯಿ ಗೊಂಚಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ರೋಗವನ್ನು ತಡೆಗಟ್ಟಬಹುದು. ಇದು ಸುಳಿ ಕೊಳೆ ರೋಗ ಅಥವಾ ಚಂಡು ಕೊಳೆ ರೋಗ ಅಂತ ಹೇಳ್ತೀವಿ ಅಂತ ರೋಗದ್ದು ಅದು ಇರಬಹುದು ಆ ಲಕ್ಷಣ. ರವೀಂದ್ರ ಕುಮಾರ್ ಅವರೇ, ತಮಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ಳೋಣ. ಹೆಚ್ಚಿನ ಒಂದು ತಮಗೆ ಇನ್ನೂ ಮಾಹಿತಿ ಅಥವಾ ಇದ್ರ ಬಗ್ಗೆ ನಿಮಗೆ ಪರಿಹಾರ ಬೇಕಂದ್ರೆ ಹತ್ತಿರದ ಒಂದು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ನವಿಲೆಯಲ್ಲಿದೆ, ಅಲ್ಲಿ ತಾವು ತಮ್ಮ ಸ್ಯಾಂಪಲ್ ತಗೊಂಡು ಅಂದ್ರೆ ಏನದು ಕಟ್ಟಾಗಿ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಅದನ್ನ ತಗೊಂಡು ಹೋಗ್ಬಿಟ್ಟು ಇಲ್ಲ ಅದರ ಫೋಟೋ ತೆಗೆದು ಆದ್ರೂ ಕೂಡ ತಾವು ಅವರಿಗೆ ತಲುಪಿಸಿ ಅದರ ಮಾಹಿತಿ ಪಡೆದುಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ನಮ್ಮ ಒಂದು ಈ ಕಾರ್ಯಕ್ರಮದ ಭಾಗವಾಗಿ ಈಗ ನಾವು ಮೇಡಮ್ ಕೃಷಿ ಬೆಳೆಗಳ ಒಂದು ಪ್ರಮುಖ ಬೆಳೆಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಅದಕ್ಕೆ ತಗುಲುವ ಒಂದು ಕೀಟಗಳ ಬಗ್ಗೆ ಮಾತಾಡ್ತಾ ಇದೀವಿ. ಮುಂದುವರಿಸಿ ಮೇಡಮ್. ಹೌದು ಸರ್, ಈಗ ನಾವು ಪ್ರಮುಖವಾದ ಒಂದು ಬೆಳೆ ಅಂದ್ರೆ ಭತ್ತ. ಭತ್ತದಲ್ಲಿ ಸಾಮಾನ್ಯವಾಗಿ ಭತ್ತ ಸೀಸನ್ ಇದೆ. ಭತ್ತದಲ್ಲಿ ಪ್ರಮುಖವಾದ ಕೀಟಗಳು ಅಂದ್ರೆ ಈಗ ರೈತರು ಫೇಸ್ ಮಾಡ್ತಾ ಇರೋದು ಕಾಂಡ ಕೊರೆಯ ಹುಳು, ಮತ್ತೆ ಗೂಡು ಹುಳು, ಮತ್ತೆ ಎಲೆ ಸುರುಳಿ ಹುಳು, ಮತ್ತೆ ಅದಲ್ದೇನೆ ಸೈನಿಕ ಹುಳು ಅಂತ ಹೇಳ್ತೇವೆ ಅದೊಂದಿದೆ. ಅದ್ರ ಜೊತೆಗೆ ಗಂಟು ನೊಣ ಅಥವಾ ಕಣೆ ಅಂತ ಹೇಳ್ತೇವೆ, ಸಾಮಾನ್ಯ ಕರಾವಳಿ ಇವತ್ತು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಇರ್ತವೆ. ಮತ್ತೆ ಹಸಿರು ಜಿಗಿ ಹುಳು ಅಂತ ಇದೆ, ಮತ್ತೆ ಕಂದು ಜಿಗಿ ಹುಳು ಅಂತ ಇದೆ. ಹಸಿರು ಜಿಗಿ ಹುಳು ಅಥವಾ ಕಂದು ಜಿಗಿ ಹುಳು ಕಳೆದ ಒಂದ್ ಸೀಸನ್ ತುಂಬಾ ಪ್ರಾಬ್ಲಮ್ ಆಗಿತ್ತು ರೈತರಿಗೆ. ಇದ್ರ ಜೊತೆಗೆ ಭತ್ತದ ಥ್ರಿಪ್ಸ್ ಅಂತ ಬರ್ತವೆ. ಮತ್ತೆ ಇನ್ನೊಂದು ಪ್ರಮುಖ ಕೀಟ ಅಂದ್ರೆ ಗಂಧಿ ತಿಗಣೆ ಅಥವಾ ತೆನೆ ತಿಗಣೆ ಅಂತ ಹೇಳ್ತೀನಿ. ಇದು ಇಷ್ಟು ಪ್ರಮುಖವಾದ ಒಂದು ಕೀಟಗಳು ಭತ್ತವನ್ನು ಬಳಸೋದು. ಇದರಲ್ಲಿ ಕಾಂಡ ಕೊರೆಯುವ ಹುಳು ಅಥವಾ ಹಳದಿ ಕಾಂಡ ಕೊರಕ ಅಂತ ಹೇಳ್ತೀವಿ. ಈ ಒಂದು ಕೀಟ ಒಂದು ಏಕಭಕ್ಷಕ ಕೀಟ ಅಂದ್ರೆ ಇದಕ್ಕೆ ಭತ್ತನಷ್ಟೇ ಪೀಡಿಸ್ತವೆ. ಇದು ಸಾಮಾನ್ಯವಾಗಿ ಭತ್ತ ಎಲ್ಲಿ ಬೆಳಿತೀವೋ ಅಲ್ಲೆಲ್ಲಾ ಕಡೆನೂ ಅದು ಹಾನಿಯನ್ನು ಉಂಟು ಮಾಡ್ತವೆ. ಇದರ ಹಾನಿಯ ಲಕ್ಷಣ ಏನ್ ಮಾಡ ಏನು ಅಂದ್ರೆ, ಇದು ಒಂದು ಪತಂಗ ಜಾತಿಗೆ ಸೇರಿದ ಒಂದು ಚಿಟ್ಟೆ ಅಥವಾ ಪತಂಗ ಅಂತ ಹೇಳ್ತಾರೆ ರೈತರು. ಈ ಒಂದು ಕೀಟದಲ್ಲಿ ಮೊಟ್ಟೆ, ಮರಿ, ಕೋಶ ಮತ್ತು ಚಿಟ್ಟೆ ಅಂತ ನಾಲ್ಕು ಹಂತಗಳಿದಾವೆ. ಈ ಕೀಟಗಳು ಹೆಣ್ಣು ಕೀಟ ಚಿಟ್ಟೆಗಳು ಪತಂಗಗಳು ಮೊಟ್ಟೆ ಇಟ್ಟ ತಕ್ಷಣ ಮರಿ ಹುಳು ಒಂದ್ ವಾರದಲ್ಲಿ ಹೊರಗಡೆ ಬರುತ್ತೆ. ಈ ಮರಿ ಹುಳು ಏನ್ ಮಾಡ್ತವೆ ಅಂದ್ರೆ ಹೊರಗಡೆ ಬಂದ ತಕ್ಷಣ ಒಂದೆರಡು ದಿವಸ ಒಂಥರ ಎಲೆಗಳನ್ನ ತಿಂತಾ ಏನ್ ಮಾಡ್ತೇವೆ, ಸಣ್ಣ ರಂಧ್ರಗಳನ್ನ ಕೊರೆದು ಕ್ರಮೇಣವೇ ಕಾಂಡವನ್ನ ಕೊರೆದು ಮಧ್ಯ ಸುಳಿಯಲ್ಲಿ ಕೊರೆದು ಸುಳಿ ಬಾಡ್ ಹೋಗುವಂತ ಮಾಡ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ಎಳೆ ಪೈರಿನ ಸುಳಿ ಎಲ್ಲ ಒಣಗಲಿಕ್ಕೆ ಪ್ರಾರಂಭವಾಗುತ್ತವೆ. ಆಗ ರೈತರು ಏನಾದ್ರು ಆ ಕೈಯಿಂದ ಅದನ್ನ ಎತ್ತು ತೆಗೆದ್ರು ಅಂದ್ರೆ ಅದಕ್ಕೆ ಕಿತ್ತು ಬಂದ್ಬಿಡುತ್ತೆ, ಕೈಗೆ ಬಂದ್ಬಿಡುತ್ತೆ. ಇದಕ್ಕೇನ್ ಹೇಳ್ತೀವಿ ಅಂದ್ರೆ ಡೆಡ್ ಹಾರ್ಟ್ ಸಿಂಪ್ಟಮ್ ಅಂತ ಹೇಳ್ತೀವಿ, ಸತ್ತ ಸುಳಿ ಅಂತ. ಈ ಪೈರು ದೊಡ್ಡದಾಗಿದ್ದು ತೆನೆ ಹಂತದಲ್ಲಿ ಏನಾದ್ರು ಈ ಕಾಂಡ ಕೊರಕ ಬಂತು ಅಂತಾದ್ರೆ ಈ ಕಾಳುಗಳೆಲ್ಲ ಹಾಲು ಕಟ್ಕೊಳ್ದೇನೆ ಕಾಳೆಲ್ಲ ಜೊಳ್ಳಾಗ್ಬಿಡುತ್ತೆ, ಬೆಳ್ಳಗಾಗುತ್ತೆ. ದೂರದಿಂದ ಭತ್ತದ ಗದ್ದೆ ಹೋದ್ರೆ ಆ ಭತ್ತ ಎಲ್ಲ ಒಂಥರ ಬೆಳ್ಳ ಕಾಣಿ ಜೊಳ್ಳಾಗಿ ಕಾಣಿಸುತ್ತೆ. ಇದು ಒಂದು ಕಾಂಡ ಕೊರಕ ಅಥವಾ ಹಳದಿ ಕಾಂಡ ಕೊರಕ ಅಂತ ಹೇಳ್ತೀವಲ್ಲ, ಇದರ ಒಂದು ಲಕ್ಷಣ ಆಯ್ತಾ. ಇದರ ನಿರ್ವಹಣೆ ಹೇಗ್ ಮಾಡ್ಬೇಕು ಅಂತ ಅಂದ್ರೆ, ರೈತರು ಏನ್ ಮಾಡ್ಬೇಕು ಅಂದ್ರೆ ಸಾಮಾನ್ಯವಾಗಿ ಬೇಸಿಗೆ ಟೈಮಲ್ಲಿ ಚೆನ್ನಾಗಿ ಮಾಗಿ ಉಳುಮೆ ಮಾಡ್ಬೇಕು ಅಂತ ಹೇಳ್ತೀವಲ್ಲ ಆತರ ಮಾಡ್ಬೇಕು. ಮತ್ತು ಮಣ್ಣು ಪರೀಕ್ಷೆ ಮಾಡೇನೆ ಗೊಬ್ಬರ ಹಾಕಬೇಕು. ಮತ್ತೆ ಭತ್ತದ ಕೂಳೆ ಇರ್ತಾವಲ್ಲ ಅದನ್ನ ಸ್ವೀಕಾರ ಮಾಡೋಣ. ಹಲೋ ಹಲೋ, ಹಾ ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ, ತಮ್ಮ ಹೆಸರು ಹೇಳಿ. ಕರೆ ಮತ್ತೆ ಕಟ್ಟಾಯ್ತು. ಈಗ ವಾಟ್ಸಪ್ ಮುಖಾಂತರ ಕೆಲವೊಂದು ಸಂದೇಶಗಳು ಬಂದಿದಾವೆ ಮೇಡಮ್, ಅದನ್ನ ನಾನು ನಿಮಗೆ ಪ್ರಶ್ನೆ ಮುಖಾಂತರ ಅವ್ರು ಕೇಳಿದ್ದಾರೆ. ಸಾಗರ ತಾಲೂಕಿನಿಂದ ಲೋಕೇಶ್ ಅಂತ ಹೇಳಿಬಿಟ್ಟು, ಕರಿಮೆಣಸನ್ನ ಬೆಳೆದಿದ್ದೇವೆ, ಕಾಳುಗಳ ಇಳುವರಿ ಇಲ್ಲ, ಕಾಳು ಬಿಡ್ತಾ ಇಲ್ಲ, ಇದಕ್ಕೆ ಏನು ಪರಿಹಾರ, ಕೀಟಗಳ ಬಗ್ಗೆ ನಮಗೆ ಮಾಹಿತಿ ಸಿಗ್ತಿಲ್ಲ ಅಂತ ಇವರು ಪ್ರಶ್ನೆ ಕೇಳಿದ್ದಾರೆ ಮೇಡಮ್. ಕೀಟಗಳ ಬಗ್ಗೆ ಮಾಹಿತಿ ಸಿಗ್ತಿಲ್ಲ ಅಂತ. ಹೌದು, ಬಟ್ ಕೀಟ ಯಾವ್ದು ಅಂತ ಅವ್ರು ಪಕ್ಕ ಹೇಳಿದ್ರೆ, ಅವ್ರು ಹೇಳದಂತಂದ್ರೆ ಕಾಳು ಬಿಡ್ತಾ ಇಲ್ಲ, ಆಮೇಲೆ ಇಳುವರಿ ಇಲ್ಲ ಅಂತ ಹೇಳ್ತಾ ಇದಾರೆ. ಈಗ ಸಾಮಾನ್ಯವಾಗಿ ಸರ್, ಕಾಳುಮೆಣಸು ಅಥವಾ ಕರಿಮೆಣಸಲ್ಲಿ ಅವ್ರು ಕಾಳು ಕಟ್ತಾ ಇಲ್ಲ ಅನ್ನೋದಕ್ಕೆ ಕೆಲವೊಂದ್ಸಲ ಇದರ ಗಿಡದ ಪ್ರಾಬ್ಲಮ್ ಇರಬಹುದು ಅಥವಾ ಪೋಷಕಾಂಶ ಅದು ಏನ್ ಕೊಟ್ಟಿದ್ದಾರೆ ಅನ್ನೋದು ನೋಡ್ಕೋಬೇಕು. ಈಗ ಸಾಮಾನ್ಯವಾಗಿ ಕೀಟಗಳ ಬಾಧೆ ಅಂದ್ರೆ ಅವ್ರು ಕರೆಕ್ಟ್ ಆಗಿ ಯಾವ ಕೀಟ ಅಂತ ಹೇಳಲಿಲ್ಲ, ಬಟ್ ಸಾಮಾನ್ಯವಾಗಿ ನಾ ಕೀಟಗಳ ಒಂದೆರಡು ಪ್ರಮುಖವಾದ ಕೀಟಗಳನ್ನ ತಿಳಿಸ್ತೀನಿ, ಅದರಲ್ಲಿ ಉಪಯೋಗ ಆಗ್ಬಹುದು. ಈಗ ಸಾಮಾನ್ಯವಾಗಿ ಈ ಒಂದು ಕಾಳುಮೆಣಸಲ್ಲಿ ಕಾಳುಮೆಣಸಿನ ಪೊಳ್ಳು ದುಂಬಿ ಅಂತ ಇದೆ. ಈ ಪೊಳ್ಳು ದುಂಬಿ ಏನ್ ಮಾಡ್ತಾ ತುಂಬಾ ಒಂದು ವಿನಾಶಕಾರಕ ಕೀಟ ಇದು. ಇದು ಈ ದುಂಬಿ ಜಾತಿಗೆ, ಸಕೋಲಿಯಾಪ್ಟರ್ ಅಂತ ಹೇಳ್ತೀವಲ್ಲ, ದುಂಬಿ ಜಾತಿಗೆ ಸೇರಿದ ಒಂದಿದು. ಈ ಒಂದು ಕೀಟ ಏನ್ ಮಾಡ್ತವೆ ಅಂದ್ರೆ ಪ್ರೌಢ ದುಂಬಿ ಚಿಗುರು ಎಲೆ ಮತ್ತು ಹೂಗೊಂಚಗಳನ್ನ ತಿಂದು ಹಾನಿ ಮಾಡ್ತವೆ ಆಯ್ತಾ. ಮತ್ತೆ ಹೆಣ್ಣು ದುಂಬಿ ಏನ್ ಮಾಡ್ತವೆ, ಹೂಗೊಂಚಲು ಮತ್ತು ಹಣ್ಣುಗಳಲ್ಲಿ ಮೊಟ್ಟೆ ಇಡ್ತವೆ. ಇದರ ಹಾನಿಯ ಲಕ್ಷಣ ಏನಂದ್ರೆ, ಮರಿ ಹುಳುಗಳು ಮತ್ತು ಪ್ರೌಢ ಈ ದುಂಬಿಗಳಿರ್ತಾವಲ್ಲ, ಎಲೆ ಕವಲು ಇರ್ತಾವಲ್ಲ, ಕವಲೆ ರೆಂಬೆಗಳು ಕುಡಿಗಳು ಮತ್ತು ಕಾಳಿನ ಗೊಂಚಲು ಇರ್ತಾವಲ್ಲ, ಅದನ್ನೆಲ್ಲ ತಿಂದು ತಿಂದು ನಾಶ ಮಾಡಿ ಆ ಒಂದು ಕಾಳು ಉದುರೋಕೆ ಕಾರಣ ಆಗ್ತವೆ. ಇದು ಒಂದ್ ಇರ್ಬೋದು ಅವ್ರು ಹೇಳಿದ್ದು. ಮತ್ತೆ ಕಾಳಿನ ಗೊಂಚಲಿನಲ್ಲಿ ಏನಂದ್ರೆ ಕಪ್ಪು ಚುಕ್ಕುಗಳು ಅಥವಾ ಒಣ ಕಾಳಿನ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನು ಮತ್ತ ಕಾಣ್ತವೆ. ಮತ್ತೆ ಅಲ್ಲಲ್ಲೇ ಏನ್ ಮತ್ತೆ ಒಂದು ಸಣ್ಣ ಪೊಳ್ಳು ಬಿದ್ದ ಒಂದು ತೂತಾಗಿರೋದ್ರಿಂದ ಅದು ಪೂರ್ತಿ ಆ ಕಾಳು ಪೊಳ್ಳಾಗ್ತವೆ. ಮತ್ತೆ ಮರಿ ಹುಳುಗಳು ಏನ್ ಮಾಡ್ತವೆ, ಹೂಗೊಂಚಲನ್ನೆಲ್ಲ ಕೊರೆದು ಒಳಭಾಗದ ಏನ್ ಅಂಗಾಂಶ ಇರ್ತಾವಲ್ಲ ಅದನ್ನೆಲ್ಲ ತಿನ್ನೋದ್ರಿಂದ ಅವೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗಿ ಕ್ರಮೇಣ ಕೊಳಿಲಿಕ್ಕೆ ಪ್ರಾರಂಭ ಆಗ್ತವೆ. ಮತ್ತೆ ಕೀಟದ ಬಾಧೆಗೊಳಗದ ಹಣ್ಣುಗಳು ಇರ್ತಾವಲ್ಲ ಅದು ಕಪ್ಪು ಬಣ್ಣಕ್ಕೆ ತಿರುಗಿ ಅದನ್ನ ಒಂದ್ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಒತ್ತಿದ್ರೆ ಅದು ಪುಡಿ ಪುಡಿಯಾಗಿ ಉದುರ್ತವೆ. ಮತ್ತೆ ಕೀಟದ ಬಾಧೆಗೊಳಗದ ಹಣ್ಣು ಇರ್ತಾವಲ್ಲ ಹಣ್ಣೆಲ್ಲ ನೀವು ಮುಟ್ಟಿದ್ರೆ ಅದನ್ನ ನೋಡಿದ್ರೆ ಪೂರ್ತಿ ಟೊಳ್ಳಾಗಿರ್ತವೆ. ಸೊ ತೋಟಗಳಲ್ಲಿ ಹೆಚ್ಚು ನೆರಳಿರುವ ಪ್ರದೇಶಗಳಲ್ಲಿ ಈ ಕೀಟದ ಬಾಧೆ ಸಾಮಾನ್ಯವಾಗಿ ಜಾಸ್ತಿ ಇರ್ತವೆ. ಇನ್ನೊಬ್ರು ಶಿಕಾರಿಪುರದಿಂದ ಸೋಮಪ್ಪ ನಾಯಕ್ ಅಂತ ಹೇಳಿ, ಇವರು ಭತ್ತದ ಬೆಳೆ ಬಗ್ಗೆ ಕೇಳಿದ್ದಾರೆ. ಅಂದ್ರೆ ಭತ್ತ ಬೆಳೆ ಚೆನ್ನಾಗಿ ಬರಕ್ಕೆ ಯಾವ ಔಷಧಿ ಸಿಂಪಡಿಸಬೇಕು ಅಂತ. ಚೆನ್ನಾಗಿ ಅಂತಂದ್ರೆ ಇದು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಮತ್ತೆ ರೋಗ ಪತ್ತೆ ಮಾಡಲು ಕಷ್ಟವಾಗ್ತಾ ಇದೆ, ಬರೀ ತೆನೆಗಳಲ್ಲಿ ಬಿಳಿ ಬಿಳಿ ಕಾಣ್ತಿದೆ, ಪರಿಹಾರ ತಿಳಿಸಿ ಅಂತ. ಸರ್, ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳಿದೆ, ಭತ್ತದಲ್ಲಿ ಕಾಂಡ ಕೊರೆಯೋ ಹುಳು ತೆನೆ ಹಂತದಲ್ಲಿ ಬಂತು ಅಂದ್ರೆ ಎಲ್ಲಾ ತೆನೆಗಳು ಒಂದ್ ಸ್ವಲ್ಪ ಜೊಳ್ಳಾಗಿ ಬೆಳ್ಳ ಬೆಳ್ಳ ಕಾಣ್ತವೆ, ಅದಕ್ಕೆ ಬಿಳಿ ವೈಟ್ ಇಯರ್ಸ್ ಅಂತಾನೆ ಹೇಳ್ತೀವಿ, ಆ ಬಿಳಿ ಬಿಳಿ ಕಾಣಿಸ್ತೇವೆ, ಅದು ಇರಬಹುದು ಅವ್ರು ಹೇಳಿದ್ದು. ಇನ್ನೊಂದು, ಅವರು ರೋಗ ಕೀಟಗಳು ಬರದೇ ಇದ್ದಾಗೆ ಏನಾದ್ರು ಮುಂಜಾನೆಚ್ಚರಿಕೆ ಮಾಡಬಹುದಾ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಸರ್, ಭತ್ತ ಅಂತ ಅಲ್ಲ, ಯಾವುದೇ ಒಂದು ಬೆಳೆ ಒಂದು ಬೆಳೆಯುವಾಗಲೂ ನಮ್ಮ ರೈತರು ಕೀಟಗಳ ಬಾಧೆ ಕಡಿಮೆ ಆಗಬೇಕು ನಮ್ಮ ಮುಂದಿನ ಬರೋ ಬೆಳೆಯಲ್ಲಿ ಅಂತಾದ್ರೆ ಅವ್ರಿಗೇನು ಭತ್ತ ಇಡುವಾಗ ಅಥವಾ ಯಾವುದೇ ಒಂದು ಗಿಡ ನಾಟಿ ಮಾಡುವಾಗ ಒಂದ್ ವಾರ ಹತ್ತಿ ಮುಂಚೆ ಅವರು ಉಳುಮೆ ಮಾಡ್ತಾರೆ. ಆ ಉಳುಮೆ ಮಾಡುವಾಗ ಏನ್ ಮಾಡ್ಬೇಕು ಅಂದ್ರೆ ಎಕರೆಗೆ 100 ಕೆಜಿ ಬೇವಿನ ಹಿಂಡಿಯನ್ನ ಹಾಕ್ಬೇಕು. 100 ಕೆಜಿ ಆ ಏನು ಕೊಟ್ಟಿಗೆ ಗೊಬ್ಬರ ಹಾಕ್ತಿವಲ್ಲ ಅದ್ರ ಜೊತೆಗೇನೆ ಬೇವಿನ ಹಿಂಡಿನ ಹಾಕೊಂಡು ಉಳುಮೆ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ಸೊ ಒಂದ್ ವಾರ ಹತ್ತಿ ಮುಂಚೆ ಹಾಕೊಂಡು ಉಳುಮೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ಬೇವಿನ ಹಿಂಡಿಯಲ್ಲಿ ಒಂದು ಅಜಾಡರೆಕ್ಟಿನ್ ಅಂತ ಏನ್ ಕಹಿ ಅಂಶ ಇರುತ್ತಲ್ಲ ಆ ಒಂದು ಅಂಶಗಳು ಭೂಮಿಗೆ ಸೇರ್ಕೊಂಡು ನೆಕ್ಸ್ಟ್ ಬರೋ ನಾವು ಬೇ ನಾಟಿ ಮಾಡ್ತೀವೋ ಅಥವಾ ಬಿತ್ತನೆ ಮಾಡ್ತೀವೋ ಆ ಬೆಳೆಗಳಲ್ಲಿ ಕೀಟ ಒಂದು ಅಥವಾ ರೋಗ ನಿರೋಧಕ ಶಕ್ತಿ ಬರುತ್ತೆ. ಆಗೇನಾಗುತ್ತೆ ಅಂದ್ರೆ ಮುಂದೆ ನಾವು ಬೆಳೆ ಇಟ್ಟಾಗ ಬೆಳೆ ಬಂದ್ಮೇಲೆ ಕೀಟಗಳ ಬಾಧೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಅಕಸ್ಮಾತ್ ಆಗಿ ಬೆಳೆ ಇಟ್ಟಿವೆ ಅಂತ ಇಟ್ಕೊಳ್ರಿ, ಆಗ ಏನ್ ಮಾಡ್ಬೇಕು ಅಂದ್ರೆ ನಮಗೆಲ್ಲರಿಗೂ ಗೊತ್ತು ಯಾವುದೇ ಒಂದು ಬೆಳೆ ಇಟ್ಟರು ಅದಕ್ಕೆ ಕೀಟಗಳ ಬಾಧೆ ಇದ್ದೇ ಇರುತ್ತೆ. ಸೊ ಬೆಳೆಯಲ್ಲಿ 2-3 ಎಲೆ ಬಂತು ಅಂತಾದ್ರೆ ಒಂದು ಸಿಂಪರಣೆನ ಬೇವಿನ ಬೀಜದ ಕಷಾಯ ಒಂದು 6% ಬೇವಿನ ಬೀಜದ ಕಷಾಯವನ್ನ ಸಿಂಪರಣೆ ಮಾಡಬೇಕು. ಇಲ್ಲಾಂದ್ರೆ ಬೇವಿನ ಆಧಾರಿತ ಕೀಟನಾಶಕಗಳು ಮಾರುಕಟ್ಟೆ ಲಭ್ಯವಿದೆ, 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮುಂದೆ ಬರೋ ಕೀಟಗಳನ್ನು ಸಾಕಷ್ಟು ಕಡಿಮೆ ಮಾಡಬಹುದು. ಇದು ಮುನ್ನೆಚ್ಚರಿಕೆ ಕ್ರಮ. 3ನೇದಾಗಿ ಮಣ್ಣು ಪರೀಕ್ಷೆ ಮಾಡದೆ ಯಾವುದೇ ಬೆಳೆನೂ ಇಡೋದು ಬೇಡ. ಭೂಮಿಯಲ್ಲಿ ಪೊಟ್ಯಾಶ್ ಅಂಶ ಚೆನ್ನಾಗಿದ್ರೆ ಮಾತ್ರ ಕೀಟ ಮತ್ತು ರೋಗ ನಿರೋಧಕ ಶಕ್ತಿ ಬೆಳೆಗಳೇ ಬರುತ್ತೆ. ಬರೀ ಸಾರಜನಕನ ನಮ್ಮ ರೈತರು ತುಂಬಾ ಇಷ್ಟಪಡ್ತಾರೆ. ಸಾರಜನಕ ಜಾಸ್ತಿ ಹಾಕದಷ್ಟು ಕೀಟ ಮತ್ತು ರೋಗಗಳ ಬಾಧೆ ಜಾಸ್ತಿ ಆಗುತ್ತೆ. ಸೊ ಮಣ್ಣು ಪರೀಕ್ಷೆ ಮಾಡಿ ಸಾರಜನಕ ರಂಜಕ ಪೊಟ್ಯಾಶ್ ಅನ್ನ ಅದರ ಆಧಾರದ ಮೇಲೆ ಹಾಕಿದೆ, ಪೊಟ್ಯಾಶ್ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಕೊಟ್ಟರೆ ಅವಾಗ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಮತ್ತೊಬ್ರು ರೈತರು, ಇವರಿಗೆ ಧನ್ಯವಾದ ತಿಳಿಸೋಣ. ಸೋಮಪ್ಪ ನಾಯಕ್ ಅವರೇ, ತಮಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ಳೋಣ. ಇನ್ನೊಬ್ಬ ರೈತರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಿಂದ ರಾಜಶೇಖರಪ್ಪ ಅಂತ ಹೇಳಿ, ತೆಂಗಿನ ಸುಳಿ ರೋಗಕ್ಕೆ ಪರಿಹಾರ ತಿಳಿಸಿ, ಸುಲಭವಾಗಿ ಇದ್ದರೆ ಪರಿಹಾರ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ತೆಂಗಿನ ಸುಳಿ ರೋಗ ಅಂತಾರೆ. ಈಗ ತೆಂಗಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಈ ಕೊಳಿತಾ ಬರುತ್ತೆ ರೋಗದ ಒಂದು ಬಾಧೆ ಇದ್ದ ತಕ್ಷಣ. ಅವ್ರು ಏನ್ ಮಾಡ್ಲಿ ಅಂದ್ರೆ ಆ ತೆಂಗಿನ ಆ ಒಂದು ಎಲ್ಲ ರೋಗ ಬಂದಿರುತ್ತೋ ಅದು ಸ್ವಲ್ಪ ಕ್ಲೀನ್ ಮಾಡ್ಲಿ. ಕ್ಲೀನ್ ಮಾಡಿಕೊಂಡು ಅಲ್ಲಿ ನಾನೇನು ಬೋರ್ಡೋ ಪೇಸ್ಟ್ ಅಂತ 10% ಅನ್ನಲ್ಲ ಅಥವಾ ಬೋರ್ಡೋ ದ್ರಾವಣ 1% ಅಲ್ಲಿಗೆ ಹಾಕ್ಬೋದು. ಅದರಿಂದ ಆ ಒಂದು ರೋಗ ಹತೋಟಿ ಆಗ್ತದೆ. ರೈತ ಬಾಂಧವರೇ, ಇದು ನೇರ ಪ್ರಸಾರದಲ್ಲಿ ಇದ್ದೇನೆ ನಾನು ನಿಮ್ ಜೊತೆಗೆ. ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಡಾಕ್ಟರ್ ಜಯಲಕ್ಷ್ಮಿ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ್ ಹೆಗಡೆ ಅವರು ಇದ್ದಾರೆ. ಇವರು ಪ್ರಾಧ್ಯಾಪಕರು ಮತ್ತು ಪಿಎಂಇ ಸೆಲ್ನ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಏನಂತಂದ್ರೆ, ಈಗ ಕೃಷಿ ಬೆಳೆ ಈ ಒಂದು 3 ಜಿಲ್ಲೆಗಳಲ್ಲಿ ಅಂದ್ರೆ ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಕೃಷಿ ಬೆಳೆಗಳ ಕೀಟ ಬಾಧೆಗಳ ಕುರಿತು, ಅದರ ಹಾನಿಯ ಲಕ್ಷಣ ಕುರಿತು, ಮತ್ತೆ ಯಾವ ರೀತಿಯಿಂದ ಅದನ್ನ ನಾವು ನಿರ್ವಹಣೆ ಮಾಡಬೇಕು, ಅಂದ್ರೆ ಯಾವ ರೀತಿಯಿಂದ ನಾವು ಅದನ್ನ ಪರಿಹಾರ ರೂಪವಾಗಿ ಕಂಟ್ರೋಲ್ ಅಂತ ಏನ್ ಹೇಳ್ತೀವಿ ಮಾಡಬೇಕು ಅನ್ನೋದನ್ನ ಇವತ್ತು ನಮ್ಮ ಜೊತೆ ಹೇಳ್ತಾ ಇದ್ದಾರೆ, ಅವರು ಮಾಹಿತಿ ಕೊಡ್ತಾ ಇದ್ದಾರೆ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 270282, ಇದು ಒಂದು ಸಂಖ್ಯೆ. ಇನ್ನೊಂದು 270283. ಭದ್ರಾವತಿಯಿಂದ ಹೊರಗಡೆಯವರು ಕಾಲ್ ಮಾಡೋದಾದರೆ ಎಸ್ಟಿ ಡಿ ಕ್ರಮಾಂಕ ಸೇರಿಸ್ಕೊಳ್ಬೇಕಾಗುತ್ತೆ, ಇದು 08282, ಇದು ಎಸ್ಟಿ ಡಿ ಕ್ರಮಾಂಕ. ಇನ್ನೇನು ನಮಗೆ ಕರೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಥವಾ ಸಿಗ್ತಾ ಇಲ್ಲ ಅನ್ನೋರಿಗೆ ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ತಮ್ಮ ಸಂದೇಶಗಳನ್ನ ಕಳಿಸಬಹುದು ಅಂತ ಹೇಳ್ತಾ ವಾಟ್ಸ್ಆಪ್ ಸಂಖ್ಯೆ ಇನ್ನೊಂದ್ಸಲ ಹೇಳ್ತೇನೆ, 948157260. ಮೇಡಮ್, ಈಗ ಇನ್ನೊಂದು ವಾಟ್ಸ್ಆಪ್ ಸಂದೇಶ ಇದೆ, ಇದು ಇವರೇ ಪ್ರಶ್ನೆ ಕೇಳಿದ್ದಾರೆ, ಯಾರು ರಾಜಶೇಖರಪ್ಪರವರು. ಏನಂತಂದ್ರೆ, ಕೀಟಗಳನ್ನ ಗುರುತಿಸುವುದು ಹೇಗೆ? ಫೋಟೋಗಳನ್ನ ತೆಗೆದು ನಿಮ್ಮ ಹತ್ರ ತಗೊಂಡು ಬಂದ್ರೆ ಪರಿಹಾರ ಸಿಗಬಹುದಾ ಅಂತ. ತುಂಬಾ ಒಂದು ಉತ್ತಮವಾದ ಪ್ರಶ್ನೆ ಸರ್, ಕೀಟಗಳನ್ನ ಗುರುತಿಸೋದು ಹೇಗೆ ಅನ್ನೋ ಪ್ರಶ್ನೆ. ಯಾಕೆಂದ್ರೆ ನಮ್ಮ ರೈತರಿಗೆ ಕೀಟ ಮತ್ತು ರೋಗಗಳ ವ್ಯತ್ಯಾಸನೇ ಗೊತ್ತಿಲ್ಲ, ಹೆಚ್ಚಿನ ರೈತರಿಗೆ ಗೊತ್ತಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಇವರು ಪೂರ್ತಿ ಮಾಹಿತಿ ಇಲ್ಲ. ನೋಡಿ, ನಮ್ಮಲ್ಲಿ ಕೀಟ ಮತ್ತು ರೋಗಗಳ ಹೇಗೆ ಪತ್ತೆ ಹಚ್ಚೋದು, ಅದರ ಕೀಟ ಅಂದ್ರೆ ಏನು, ರೋಗ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ತಿಳ್ಕೋಬೇಕು ನಮ್ಮ ಕೃಷಿಕರು. ಈಗ ನೋಡಿ, ಕೀಟ ಅಂದ ತಕ್ಷಣ ಕೀಟದ ಲಕ್ಷಣ ಏನಂದ್ರೆ ಎಲ್ಲೋ ಒಂದು ತೂತಾಗಿರುತ್ತೆ, ಎಲೆ ಕಟ್ಟಾಗಿರುತ್ತೆ, ಅಥವಾ ಕಾಂಡದಲ್ಲಿ ರಂಧ್ರ ಇರುತ್ತೆ, ಇದು ಒಂದು ಕೀಟಗಳ ಲಕ್ಷಣ. ಈ ರೋಗಗಳ ಲಕ್ಷಣ ಅಂದ್ರೆ ಅಲ್ಲಿ ತೂತು ಅಥವಾ ರಂಧ್ರ ಬರಲ್ಲ, ರೋಗದಲ್ಲಿ ಏನಂದ್ರೆ ಹಳದಿ ಆಗೋದು, ಕೆಂಪಾಗೋದು, ಚುಕ್ಕೆ ಬರೋದು, ಇದು ರೋಗದ ಲಕ್ಷಣ. ಸೊ ಕೀಟಕ್ಕೂ ರೋಗ ಫಸ್ಟ್ ತಿಳ್ಕೋಬೇಕು, ಎಲ್ಲಿ ಕಟ್ಟಾಗಿದೆ, ತೂತಾಗಿದೆ, ರಂಧ್ರ ಆಗಿದೆ ಕೀಟ, ಎಲ್ಲಿ ಕೆಂಪಾಗಿದೆ, ಹಳದಿ ಆಗಿದೆ, ಎಲೆ ಚುಕ್ಕೆ ಇದೆ, ಅದು ರೋಗ. ಇದು ಮೊದಲು ಅವರು ಅರ್ಥ ಮಾಡ್ಕೋಬೇಕು, ಮೊದಲು ಅರ್ಥ ಮಾಡ್ಕೋ ಅಂದ್ರೆ ಇದು ಮೊದಲು ಅವರು ಕೀಟನೋ ಅಥವಾ ರೋಗನಂತ ಮೊದಲು ಒಬ್ಬ ರೈತರು ಕರೆ ಮಾಡ್ತಾರೆ. ನಮಸ್ಕಾರ ಸರ್. ಹಲೋ, ನಮಸ್ತೆ ಹೇಳಿ. ಶಿವಮೊಗ್ಗ. ಹಲೋ ಸರ್, ನಾನು ಶಿವಮೊಗ್ಗ ಮುರುಳಿಧರ್. ಮುರುಳಿಧರ್ ಶಿವಮೊಗ್ಗ. ಪ್ರಶ್ನೆ ಕೇಳಿ ಮುರುಳಿಧರ್. ಸರ್, ನಮ್ದು ಜೋಳಕ್ಕೆ ನಾನು ಫಸ್ಟ್ ಇಂದಲೂ ಔಷಧಿ ಹೊಡೆದಿಲ್ಲ, 50 ದಿವಸ ಆಗಿದೆ ಹೆಚ್ಚಿನ ಜೋಳಕ್ಕೆ. ಅದು ಸೈನಿಕ ಅವರದ್ದು, ನನಗೆ ಎಷ್ಟು ದಿನ ತಿನ್ಲಿ ಅಂತ ಬಿಟ್ಬಿಟ್ಟು, ಅದು ಈಗ ಸರಿ ಬಂದೆ ಕರೆಯಲ್ಲಿ ಸ್ವಲ್ಪ ಇವರು ಮಾತಾಡೋದು ಕಟ್ ಕಟ್ ಕಟ್ ಆಗ್ತಾ ಇದೆ ಅಂತಂದ್ರೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಪ್ರಶ್ನೆ ಈಗ ಕೇಳಿಸ್ತಾ ಇದೆ ನೋಡಿ, ಹೇಳಿ. ಸರ್, ನಾನು ಜೋಳಕ್ಕೆ ಫಸ್ಟ್ ಇಂದಲೂ ಔಷಧಿ ಹೊಡೆದಿಲ್ಲ, ಮುಸುಕಿನ ಜೋಳಕ್ಕೆ ಈಗಾಗಲೇ 50 ದಿವಸ ಆಗಿದೆ, ಒಡೆ ಬರೋ ಹಂತದಲ್ಲಿದೆ, ಮತ್ತೆ ಏನಂದ್ರೆ ಸೈನಿಕ ಹುಳುಗಳ ತೊಂದರೆ ಬರುತ್ತಾ ಅಂತ ಕೇಳ್ಬೇಕು ಈಗ. ನಮ್ಮ ತಜ್ಞರಿದ್ದಾರೆ, ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಅವರು ಇದ್ದಾರೆ, ತಮ್ಗೆ ಉತ್ತರ ಕೊಡ್ತಾರೆ ಮುರುಳಿಧರ್. ನಮಸ್ಕಾರ ಮುರುಳಿಧರ್ ಅವರೇ. ನಮಸ್ಕಾರ ಮೇಡಮ್, ರೇಡಿಯೋ ಮೂಲಕ ಕೇಳ್ತೀನಿ ಮೇಡಮ್. ಕೇಳಿ ಕೇಳಿ ಕೇಳಿ. ಈಗ ಫಾಲ್ ಸೈನಿಕ ಹುಳು ಇದೆಯಲ್ಲ, ಫಾಲ್ ಸೈನಿಕ ಹುಳು ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳಕ್ ಬರಲ್ಲ, ಅಕ್ಕಪಕ್ಕದಲ್ಲಿ ಇದ್ರು ಈ ಇಷ್ಟು ದಿವಸ ನಿಮ್ಮ ಒಂದು ಬಿಸ್ಕಿನ ಜೋಳ ಬೆಳೆಯಲ್ಲಿ ಇಲ್ಲ ಅಂದ್ರು ಬಂದ್ರು ಬರಬಹುದು. ಸ್ವಲ್ಪ ದಿವಸ ದಿವಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓ, 51 ದಿವಸ ಆಗಿದೆ. ಅಕ್ಕಪಕ್ಕದಲ್ಲಿ ಸ್ವಲ್ಪ ಬೆಳೆಗಳನ್ನ ವಾಚ್ ಮಾಡ್ತಾ ಇರ್ಲಿ ಸರ್. ಒಂದು ಎರಡನೇದಾಗಿ ಏನ್ ಮಾಡಿ ಅಂದ್ರೆ, ನೀವು ಪ್ರತಿ ದಿವಸ ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ ನಿಮ್ ಬೆಳೆನ, ಸೈನಿಕ ಹುಳು ಬರ್ತಾ ಇದೆ ಅಂತ. ಸಾಮಾನ್ಯವಾಗಿ ಈ ಟೈಮಲ್ಲಿ ಬಂದ್ಬಿಡುತ್ತೆ ಅಂತ ಹೇಳಕ್ ಬರಲ್ಲ. ಅಕಸ್ಮಾತ್ ಆಗಿ ನಿಮಗೆ ಬರೋ ಲಕ್ಷಣಗಳು, ಎಲ್ಲಾರು ಒಂದೊಂದ್ಚೂರು ಒಂದೊಂದು ಹುಳ ಕಾಣಿಸ್ತು ಅಂತ ಆದ್ರೆ, ನೀವು ಮುಂಜಾಗ್ರತೆ ಕ್ರಮಗೆ ಬೇಕಾದ್ರೆ ರಾಸಾಯನಿಕ ಕೀಟನಾಶಕ ಬೇಡ, ಸಾವಯವ ಕೀಟನಾಶಕವಾದ ಈ ಬೇವಿನ ಆಧಾರಿತ ಕೀಟನಾಶಕಗಳು ಮಾರುಕಟ್ಟೆಲಿ ರಬ್ಬೆ ಇದೆ, ಅದನ್ನು ಬೇಕಾದ್ರೆ ಈ ಒಂದು 2-3 ಮಿಲಿ ಪ್ರತಿ ಲೀಟರ್ ನೀರು ಹಾಕಿ ಸಿಂಪರಣೆ ಮಾಡಿ. ಆದ್ರೆ ನಿಮ್ಗೆ ಇಲ್ಲಿವರೆಗೂ ಬಂದಿಲ್ಲ ಅಂದ್ರೆ ಏಕದಮ್ ಬಂದ್ಬಿಡುತ್ತೆ ಅಂತ ಹೇಳಕ್ ಆಗಲ್ಲ. ಸ್ವಲ್ಪ ದಿವಸ ಮುಸ್ಕಿನ ಒಂದು ಜೋಳದ ಒಂದು ತಾಕಗೆ ಹೋಗ್ಬಿಟ್ಟು ಸ್ವಲ್ಪ ನೋಡ್ತಾ ಇರಿ, ಬಂದಿದೆ ಅಂತ ನೋಡಿ, ನೋಡಿದ್ಮೇಲೆ ಒಂದು ಸಿಂಪರಣೆ ಕೊಡೋದು ಉತ್ತಮ. ಈಗಲೇ ನೀವು ಸುಮ್ಮನೆ ಸಿಂಪರಣೆ ಕೊಟ್ಟು ಸುಮ್ಮನೆ ವಾತಾವರಣ ಹಾಳು ಮಾಡೋದು, ನಿಮಗೂ ಖರ್ಚು ಜಾಸ್ತಿ ಆಗೋದು ಬೇಡ ಅಂತ ನನ್ನ ಅನಿಸಿಕೆ. ವಾಚ್ ಮಾಡಿ, ಅಕ್ಕಪಕ್ಕನು ನಿಮ್ಮ ಮುಸ್ಕಿನ ಜೋಳ ಸಾಮಾನ್ಯ ಸುತ್ತಮುತ್ತಲು ಇದ್ದೇ ಇರುತ್ತೆ, ಅಲ್ಲೇನಾದ್ರು ಫಾಲ್ ಸೈನಿಕ ಹುಳು ಬಂದಿದೆ ಅಂತ ನೋಡ್ರಿ. ಬಂದಿದೆ ಅಂದ್ರೆ ಹೆಚ್ಚು ಸಾಮಾನ್ಯ 80% ನಿಮ್ಮ ಹೊಲಕ್ಕೂ ಬರೋ ಇದು ಸಾಧ್ಯತೆ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಬಂದ್ರೆ ಮಾತ್ರ ಪ್ರಾರಂಭದಲ್ಲೇ ಒಂದು 6% ಬೇವಿನ ಬೀಜದ ಕಷಾಯ ಅಥವಾ ಒಂದು ಬೇವಿನ ಆಧಾರಿತ ಕೀಟನಾಶಕಗಳನ್ನ 2-3 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿ. ಇನ್ನೊಬ್ರು ಇವರ ಸಂಖ್ಯೆ ಮೊಬೈಲ್ ಸಂಖ್ಯೆ 6 6 8 8 1 ಊರ ಹೆಸರು ಹೇಳಿಲ್ಲ, ಅವ್ರ ಹೆಸರು ಕೂಡ ಹೇಳಿಲ್ಲ. ಪ್ರಶ್ನೆ ಒಂದು ಸಾಮಾನ್ಯ ಪ್ರಶ್ನೆ ಕೇಳಿದ್ದಾರೆ ಏನಂತಂತಂದ್ರೆ, ಭತ್ತದ ನಡುವೆ ಅಂತರ್ ಬೆಳೆ ಬೆಳೆಯುವುದಾದ್ರೆ ಯಾವ ಬೆಳೆ ಬೆಳೆಯಬಹುದು, ಇದು ಸಾಧ್ಯವೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಜನರಲ್ ಪ್ರಶ್ನೆ ಅಂದ್ರೆ ಸಾಮಾನ್ಯ ಪ್ರಶ್ನೆ ಇದೆ, ಇದೇನು ಇವತ್ತಿನ ವಿಷಯಕ್ಕೂ ಸಂಬಂಧಪಟ್ಟಿಲ್ಲ. ಈ ವಿಚಾರವನ್ನ ಅವರು ಸಂಪೂರ್ಣ ಅಂದ್ರೆ ಅವರ ಊರ ಹೆಸರು ಕೂಡ ಅವರು ಹಾಕಿಲ್ಲ, ಮೊಬೈಲ್ ಸಂಖ್ಯೆ ಕೂಡ ಸರಿಯಾಗಿ ಇದು ಆಗಿಲ್ಲ. ಏನಪ್ಪಾ ಅಂದ್ರೆ ಅವ್ರ ಹೆಸರು, ಊರ ಹೆಸರು, ಅವ್ರ ಹೆಸರು ಮತ್ತೆ ಪ್ರಶ್ನೆ ಏನಂತಂದ್ರೆ ಅದು ಇದಿರ್ಬೇಕು, ಸ್ಪೆಸಿಫಿಕ್ ಆಗಿರ್ಬೇಕು, ಅಂದ್ರೆ ಒಂದು ನಿಗದಿತ ಪ್ರಶ್ನೆ ಆಗಿರ್ಬೇಕು ಉತ್ತರ ಕೊಡಕ್ಕೆ. ಇದು ಭತ್ತದಲ್ಲಿ ನನಗನ್ಸುತ್ತೆ ಇದು ಒಂದು ಸಾಮಾನ್ಯ ಪ್ರಶ್ನೆ ಇದೆ. ಅವರು ಇನ್ನೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಂದು ಒಂದ್ ಸ್ವಲ್ಪ ಡಿಟೇಲ್ ಆಗಿ ಕಳಿಸಿದ್ರೆ ನಾವು ಉತ್ತರ ಕೊಡಬಹುದಾಗಿತ್ತೇನೋ. ಇರ್ಲಿ, ಇವರು ಸಾಮಾನ್ಯ ಒಂದು ಪ್ರಶ್ನೆ, ಇದನ್ನ ಗಮನಕ್ಕೆ ತಗೊಳ್ಕೊಳ್ಳೋಣ. ಮುಂದೆ ಅವರು ಡಿಟೇಲ್ ಆಗಿ ಕಳಿಸಿದ್ರೆ ಅಂದ್ರೆ ಎಲ್ಲಾನು ಒಂದು ಸ್ವಲ್ಪ ಡಿಟೇಲ್ ಆಗಿರೋ ಊರು ಹೆಸರು ಅದೆಲ್ಲ ಕಳಿಸಿದ್ರೆ ಅದನ್ನ ನಾವು ಉತ್ತರ ಕೊಡಬಹುದು ಅಂತ ಹೇಳುತ್ತಾ, ಮೇಡಮ್ ಈಗ ನಾವು ಭತ್ತದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಇನ್ನೊಂದು ಪ್ರಮುಖ ಕೃಷಿ ಬೆಳೆ ಅಂತಂದ್ರೆ ಮೆಕ್ಕೆಜೋಳ. ಇದಕ್ಕೆ ಪ್ರಮುಖ ಕೀಟ ಏನ್ ಬರ್ತವೆ, ಮತ್ತೆ ಇದ ಪರಿಹಾರವಾಗಿ ನಾವು ಏನ್ ಮಾಡ್ಬೇಕು ಅಂತ? ಸರ್, ಮೆಕ್ಕೆಜೋಳದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿ ಒಬ್ಬರು ಮುರಳೀಧರ್ ಅವ್ರು ಕೇಳಿದ್ರಲ್ಲ, ಅದ್ರಲ್ಲಿ ಇರೋದೇ ಫಾಲ್ ಸೈನಿಕ ಹುಳುನೇ ಇತ್ತೀಚೆಗೆ ಮೇಜರ್ ಜಾಸ್ತಿ, ಅದೇನೆ ಜಾಸ್ತಿ. ಅದ್ ಬಿಟ್ಟರೆ ಗುಲಾಬಿ ಕಾಂಡ ಕೊರಕ ಅಂತ ಒಂದಿದೆ, ಅದಿದೆ, ಬಟ್ ಫಾಲ್ ಸೈನಿಕ ಹುಳುನೇ ಮೇಜರ್ ಇದು. ಇದರಲ್ಲಿ ಏನಂದ್ರೆ ನಮ್ಮ ರೈತರುಗಳು ಅದು ಬಂದ ತಕ್ಷಣ, ಈಗ ಸೈನಿಕ ಹುಳು ಅಂದ ತಕ್ಷಣ ಅದು ಸೈನ್ಯದ ರೂಪದಲ್ಲಿ ಬರುತ್ತೆ, ಒಂದೇ ಎರಡೇ ಬರಲ್ಲ, ನೂರಾರು ಸಾವಿರಾರು ಲಕ್ಷಗಟ್ಟಲೆ ಬಂದ್ಬಿಡುತ್ತೆ. ಹಾಗಾಗಿ ಇವರು ಫಸ್ಟ್ ಪತ್ತೆ ಮಾಡ್ಬಿಟ್ಟು ಅದು ಬಂದಿದೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ಹತೋಟಿ ಕ್ರಮ ತಗೋಬೇಕು. ಇದು ಬಂದಿದ ತಕ್ಷಣ ಹಾನಿಯ ಲಕ್ಷಣ ತಿಳ್ಕೊಬೇಕು ಫಸ್ಟ್. ಹಾನಿಯ ಲಕ್ಷಣ ಏನಂದ್ರೆ, ಈ ಅದು ಒಂದು ಪತಂಗ ಜಾತಿಗೆ ಸೇರಿದ್ ಮೊಟ್ಟೆ ಮರಿ ಕೋಶ ಚಿಟ್ಟೆ ಅಂತ ಇರುತ್ತೆ. ಇದರದ ಈ ಹೆಣ್ಣು ಪತಂಗಗಳು ಏನ್ ಮಾಡ್ತವೆ ಅಂದ್ರೆ, ಒಂದು ಹಳದಿ ಕಲದ ಮೊಟ್ಟೆಗಳನ್ನ ಎಲೆಗಡಲೆಯಲ್ಲಿ ಒಂದು 100 ರಿಂದ 150 ಸಂಖ್ಯೆಯಲ್ಲಿ ಒಟ್ಟಾರೆ 1,400 1,500 ಲೆಕ್ಕ ಇಡ್ತವೆ. ಈ ಮರಿಗಳು ಪ್ರಾರಂಭದಲ್ಲಿ ಒಂದ್ ಸ್ವಲ್ಪ ಹಸಿರು ಬಣ್ಣ ಇರ್ತವೆ, ಅದನ್ನ ನೋಡ್ಕೋಬೇಕು. ಕಪ್ಪು ತಲೆ ಒಂದಿರ್ತವೆ. ಕ್ರಮೇಣ ಬೆಳೆದಂತಲ್ಲ ಏನಾಗುತ್ತೆ ಅಂದ್ರೆ, ಈ ದೇಹ ಕಂದು ಬಣ್ಣ ಹೊಂತವೆ ಮತ್ತೆ ದೇಹದ ಬದಿಯಲ್ಲೆಲ್ಲ ಗೆರೆಗಳನ್ನು ಹೊಂದಿರ್ತವೆ. ಅಂದ್ರೆ ಏನಕ್ಕೆ ಹೇಳಿದೆ ಅಂದ್ರೆ, ಇದು ಸೈನಿಕಗಳು ಅಂತ ಅವ್ರಿಗೆ ಗೊತ್ತಾಗ್ಲಿ ಅಂತ. ಮತ್ತೆ ಇನ್ನೊಂದು ಏನಂದ್ರೆ, ಮುಖದ ಮೇಲೆ ಆ ಒಂದು ಹುಳದ ಮುಖದ ಮೇಲೆ ಈ ತಲೆ ಕೆಳಗಾದ ವಾಯು ಚಿಹ್ನೆ ಇರುತ್ತೆ, ಅದು ಒಂದು ಉತ್ತಮವಾದ ಅವರು ಪತ್ತೆ ಹಚ್ಚಲಿಕ್ಕೆ ಒಂದು ಚಿಹ್ನೆ ಅದು. ಈ ತರ ಇದ್ರೆ ಅದು ಫಾಲ್ ಸೈನಿಕ ಹುಳು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅದೇನಾಗುತ್ತೆ ಅಂದ್ರೆ, ಈ ಒಂದು ಹುಳು ಒಟ್ಟು 6 ಮರಿಹುಳ ಅಂತದಿದೆ. ಆ 6 ಮರಿಹುಳ ಅಂತನ ಒಂದು ಕ್ರಮಿಸಿ ಸಾಮಾನ್ಯವಾಗಿ 30 ದಿನಗಳಲ್ಲಿ ಒಂದ್ 2-8 ಸೆಂಟಿಮೀಟರ್ ಆಳದಲ್ಲಿ ಕೋಶಾವಸ್ಥೆ ಹೊಂದುತ್ತವೆ. ಕೋಶಾವಸ್ಥೆಯಿಂದ ಒಂದ್ 8-9 ದಿವಸದಲ್ಲಿ ಚಿಟ್ಟೆ ಹೊರಗಡೆ ಬರುತ್ತೆ. ಹೆಣ್ಣು ಚಿಟ್ಟೆಗಳು ಏನ್ ಮಾಡ್ತಾವ ಅಂದ್ರೆ, ಮೊಟ್ಟೆಗಳನ್ನ ಇರ್ತಾವಲ್ಲ, ನಾ ಹೇಳ್ದೆ ಗುಂಪಾಗಿ, ಆ ಮೊಟ್ಟೆಯಿಂದ ಬಂದ ಮರಿ ಹುಳುಗಳು ಏನ್ ಮಾಡ್ತಾವ ಅಂದ್ರೆ, ಎಳೆಯ ಗಿಡಗಳನ್ನೆಲ್ಲ ತಿಂತಾವೆ. ಮತ್ತು ಇನ್ನೂ ತೆರೆದೇ ಇರೋ ಸುಳಿ ಇರ್ತಾವಲ್ಲ, ಅದನ್ನೆಲ್ಲ ಹೋಗಿ ಕೊರೆದು ಅಲ್ಲೆಲ್ಲ ನೀವು ಸುಳಿ ಓಪನ್ ಮಾಡಿದ ತಕ್ಷಣ ಆ ಎಲೆಯಲ್ಲಿ ರಂಧ್ರ ರಂಧ್ರ ರಂಧ್ರ ಬಂದತ್ತೆ. ಮತ್ತೆ ಬೆಳೆದ ಮರಿಹುಳುಗಳು ಏನ್ ಮಾಡ್ತವೆ, ಸುಳಿಯನ್ನು ಒಂದೇ ಅಲ್ಲ, ತೆನೆ ಮತ್ತು ಧಾನ್ಯಗಳನ್ನ ಸಹ ಕೊರೆದು ತಿಂದು ಹಾಳು ಮಾಡ್ತವೆ. ಎಲೆಗಳಲ್ಲಿ ಏನಾಗ್ತದೆ, ಉದ್ದನೆಯ ಬಿಳಿ ಮಚ್ಚೆ ತರ ಮತ್ತು ದೊಡ್ಡ ರಂಧ್ರ ಕಾಣಿಸ್ತವೆ. ಮತ್ತು ಕೊನೆಯ ಹಂತದ ಹುಳು ಇರ್ತಾವಲ್ಲ, ನಾ 6 ಹಂತ ಇದೆ ಅಂತ, ಅದೇ ಕೊನೆಯ ಹಂತದ ಹುಳು ಇರ್ತಾವಲ್ಲ, ಅದು ಸುಳಿಗಳನ್ನ ಪೂರ್ತಿ ತಿಂದು ಹಾಳು ಮಾಡ್ತವೆ. ಮತ್ತೆ ಸುಳಿಗಳಲ್ಲೆಲ್ಲ ಪೂರ್ತಿ ಹಿಕ್ಕೆ ಹಿಕ್ಕೆ ಹಿಕ್ಕೆ ತುಂಬಿರ್ತವೆ. ಒಟ್ಟಾರೆ ಹೇಳ್ಬೇಕಂದ್ರೆ, ಗಿಡಗಳನ್ನೆಲ್ಲ ಪೂರ್ತಿ ಹಾಳು ಮಾಡಿ ಬೆಳವಣಿಗೆ ಕುಂಠಿತ ಮಾಡ್ತವೆ. ಇದರಿಂದ ಇಳುವರಿ ಸಾಮಾನ್ಯವಾಗಿ ಕಡಿಮೆ ಆಗ್ಬಿಡುತ್ತೆ. ಸೊ ಇದು ಹಾನಿಯ ಲಕ್ಷಣ. ಇದನ್ನ ನಿರ್ವಹಣೆ ಹೇಗ್ ಮಾಡೋದಪ್ಪ ಅಂದ್ರೆ, ಈಗಂತೂ ಆಲ್ರೆಡಿ ನಮ್ಮಲ್ಲಿ ಮೇಜು ಪ್ರಾರಂಭ ಆಗ್ಬಿಟ್ಟಿದೆ. ನೆಕ್ಸ್ಟ್ ಸಮಯ ಸೇರಿ ನಾನು ನಿರ್ವಹಣಾ ಕ್ರಮ ಹೇಳ್ತೀನಿ. ಸಾಮಾನ್ಯ ಸೂಕ್ತ ಸಮಯದಲ್ಲಿ ರೈತರು ಬಿತ್ತನೆ ಮಾಡ್ಬೇಕು, ಲೇಟ್ ಆಗಿ ಮಾಡಬಾರ್ದು. ಎರಡನೇದಾಗಿ ಮಾಗಿ ಉಳುಮೆ ಚೆನ್ನಾಗಿ ಮಾಡ್ಬೇಕು. ಉಳುಮೆ ಮಾಡುವಾಗ ಪ್ರತಿ ಎಕರೆಗೆ 100 ಕೆಜಿ ಬೇವಿನ ಹಿಂಡಿನ ಹಾಕೋಬೇಕು. ಮತ್ತೆ ಪ್ರತಿ ಸಲ ಮುಸ್ಕಿನ ಜೋಳ ಆದ್ಮೇಲೆ ಮುಸ್ಕಿನ ಜೋಳನೇ ಹಾಕಬಾರ್ದು, ಸ್ವಲ್ಪ ಬೆಳೆ ಪರಿವರ್ತನೆ, ಅದ್ರ ಬದಲು ನೆಲಗಡಲೆನೋ ಇನ್ನೊಂದು ಹಾಕೋಬೇಕು. ಮತ್ತು ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ನೆಕ್ಸ್ಟ್ ಹಾಕುವಾಗ ಈ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಇದೆ ಮತ್ತು ಥಯೋಮಿಥೋಕ್ಸಾಮ್ ಅಂತ ಇದೆ, ಆ ಒಂದು ಕೀಟನಾಶಕದಿಂದ ಬೀಜೋಪಚಾರ ಮಾಡಬೇಕು. ಅದನ್ನ ಒಂದು 6 ಮಿಲಿ ಪ್ರತಿ ಕೆಜಿಗೆ ಹಾಕಬೇಕು. ಸೊ ಬಿತ್ತನೆ ಆದ ಒಂದು ವಾರದ ಒಳಗಾಗಿ ಏನ್ ಮಾಡ್ಬೇಕು ಅಂದ್ರೆ, ಎಕರೆಗೆ ಒಂದು 4-5 ಮೋಹಕ ಬಲೆನ ಅಳವಡಿಸಬಹುದು. ಈ ಮೋಹಕ ಬಲೆ ಏನ್ ಮಾಡ್ತಾವಂದ್ರೆ, ಚಿಟ್ಟೆಗಳನ್ನ ಪತಂಗಗಳನ್ನ ಅಟ್ರಾಕ್ಟ್ ಮಾಡಿ ಅದ್ರಲ್ಲಿ ಬೀಳಕ್ಕೆ ಕಾರಣ ಆಗುತ್ತೆ. ಒಂದು ಪತಂಗನ ಕಂಟ್ರೋಲ್ ಮಾಡಿದ್ರೆ ನಾವು ಅದ್ರ ಪೂರ್ತಿ ಸಂತತಿ ಕಂಟ್ರೋಲ್ ಮಾಡ್ಕೊಂಡು ಅದಷ್ಟು ಹಾನಿಯನ್ನ ನಾವು ತಡೆಗಟ್ಟಬಹುದು. ಮತ್ತು ಮೊಟ್ಟೆ ಮತ್ತು ಮರಿಗಳು ಎಲ್ಲೆಲ್ಲಿ ಕಾಣ್ತಾವೋ ಅದನ್ನೆಲ್ಲ ಕೈಯಿಂದ ಹಿಡಿದು ನಾವು ಸಾಯಿಸ್ಬಿಡ್ಬೇಕು, ಅದು ಸಂತತಿ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ, ಈ ಜೈವಿಕ ಕೀಟನಾಶಕ ಇದೆ, ಕೆಲವರು ಸಾವಯವವಾಗಿ ಹತೋಟಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಜೈವಿಕ ಕೀಟನಾಶಕವಾದ ಮೆಟಾರೈಸಿಯಂ ರಿಲೇ ಅಂತ ಇದೆ, ಮತ್ತೆ ಬ್ಯಾಸಿಲಸ್ ತುರಿಂಜಿಯನ್ಸಸ್ ಅಂತ ಇದೆ, ಅದನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು. ಮತ್ತೆ ಬಾಧೆ ಕಡಿಮೆ ಇತ್ತು ಅಂತ ಆದ್ರೆ 5 ರ ಅಥವಾ 6 ರ ಬೇವಿನ ಬೀಜದ ಕಷಾಯ ಸಿಂಪಡಿಸಬೇಕು, ಅಥವಾ 2-3 ಮಿಲಿ ಅಜಾಡರೆಕ್ಟಿನ್ 10,000 ppm ಅಥವಾ ಯಾವ್ದಾದ್ರು ಒಂದು ಬೇವಿನ ಆಧಾರಿತ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2-3 ಮಿಲಿ ಹಾಕಿ ಸಿಂಪಡಣೆ ಮಾಡಬೇಕು. ಅಕಸ್ಮಾತ್ ಬಾಧೆ ಜಾಸ್ತಿ ಆಯ್ತು ಅಂತ ಆದ್ರೆ ಆಗ ಏನ್ ಮಾಡಬಹುದು ಅಂದ್ರೆ, ಈ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಇದೆ 18.5 SC, ಅದನ್ನ 4 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಬೇಕು, ಅಥವಾ ಇಮಾಮೆಕ್ಟಿನ್ ಬೆಂಜೋಯೇಟ್ ಅಥವಾ ಸ್ಪೈನೋಟೋರಮ್ ಅದನ್ನ 0.5 ಮಿಲಿ ಪ್ರತಿ ಲೀಟರ್ ಹಾಕಿ ಸಿಂಪಡಣೆ ಮಾಡಬೇಕು. ಮತ್ತಿನ್ನೊಂದು, ಎಕರೆಗೆ 8 kg ಮೆಲಾಥಿಯನ್ 5 ಉಡಿಯನ್ನು ಸಾಯಂಕಾಲದ ಟೈಮಲ್ಲಿ ಧೂಳೀಕರಿಸಬಹುದು, ಯಾಕಂದ್ರೆ ಇದು ಸಾಯಂಕಾಲ ಟೈಮ್ ತುಂಬಾ ಆಕ್ಟಿವ್ ಆಗಿರ್ತವೆ. ಮತ್ತಿನ್ನೊಂದು ಪ್ರಮುಖವಾದ ಒಂದು ಹತೋಟಿ ಕ್ರಮ ಇದೆ ಇದಕ್ಕೆ ಸೈನಿಕ ಹುಳದಲ್ಲಿ, ಅದು ಬರೀ ನಮ್ಮ ಮಿಸ್ಕಿನ್ ಜೋಳ ಅಂತಲ್ಲ, ಭತ್ತದಲ್ಲೂ ಸೈನಿಕ ಹುಳು ಬರುತ್ತೆ, ಅದಕ್ಕೂ ಬೇರೆ ಯಾವ ಕ್ರಾಪ್ಗಾರು ಸರಿ, ಈ ತರಕಾರಿಗಳಲ್ಲೂ ಬರುತ್ತೆ. ಇದು ವಿಷ ತಿಂಡಿ ಒಂದು ತಯಾರು ಮಾಡಿ ಹಾಕಬೇಕು. ಅದು ಹೇಗ್ ತಯಾರು ಮಾಡುವುದು ಅಂದ್ರೆ, 10 kg ಭತ್ತದ ತೋಡು ತಗೊಂಡು 2 kg ಅಷ್ಟು ಬೆಲ್ಲ ಹಾಕಬೇಕು, ಅದನ್ನ ಅದು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಬೇಕು. ಉಂಡೆ ಮಾಡೋಷ್ಟು ಮಿಶ್ರಣ ನೀರನ್ನು ಹಾಕಬೇಕು, 1-4-5 ಲೀಟರ್. ಅದನ್ನ ಮಿಶ್ರಣ ಮಾಡಿ ಒಂದು 12-14 ಗಂಟೆಗಳ ಕಾಲ ಅದನ್ನ ಹುದುಗಿಸಬೇಕು. ಅದಕ್ಕೆ 12-14 ಗಂಟೆ ಆದ್ಮೇಲೆ ಅದಕ್ಕೆ ಕೀಟನಾಶಕವನ್ನ ಹಾಕಬೇಕು. ಆ ಕೀಟನಾಶಕನ ಒಂದು 120-125 ಮಿಲಿ ಹಾಕಬೇಕು. ಅದನ್ನ ಏನ್ ಮಾಡ್ಬೇಕು, ಸಣ್ಣ ಸಣ್ಣ ಉಂಡೆ, ಕಡಲೆಕಾಳು ಇರ್ತಲ್ಲ ಅದ್ರಷ್ಟು ಸಣ್ಣ ಉಂಡೆ ಮಾಡಿಬಿಟ್ಟು ಸಾಲುಗಳು ಉದ್ದಕ್ಕೂ ಅದನ್ನ ಎರಚಿಕೊಂಡು ಹೋಗ್ಬೇಕು. ಆ ಹುಳಗಳು ಏನ್ ಮಾಡ್ತವೆ, ಈ ಸೈನಿಕ ಹುಳು ರಾತ್ರಿ ಟೈಮ್ ಆಕ್ಟಿವ್ ಆಗಿರ್ತವೆ, ಅದು ಹೊರಗಡೆ ಬಂದ ತಕ್ಷಣ, ಸಾಯಂಕಾಲ 6 ಗಂಟೆ ಕತ್ಲೆ ಆದ ತಕ್ಷಣ ಹೊರಗಡೆ ಬಂದ ತಕ್ಷಣ ಏಕದಮ್ಮು ಈ ಒಂದು ಉಂಡೆಗಳನ್ನ ತಿನ್ಬಿಡ್ತವೆ, ಅವಾಗ ಸತ್ತೋಗ್ತವೆ. ಇದೊಂದು ಉತ್ತಮವಾದ ಒಂದು ನಿಯಂತ್ರಣ ಕ್ರಮ ಅಂತ ಹೇಳ್ಬಹುದು. ಒಟ್ಟಾರೆ ಹೇಳಬೇಕು ಅಂದ್ರೆ, ನಮ್ಮ ಫಾಲ್ ಸೈನಿಕ ಹುಳು ನಿಯಂತ್ರಣದಲ್ಲಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಪ್ರಾರಂಭದ ಹಂತದಲ್ಲೇ ಅದನ್ನ ಗಮನಿಸ್ಬಿಟ್ಟು ಆದಷ್ಟು ಸಾವಯವವಾಗಿ ಹತೋಟಿ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ನಿಮಗೆಲ್ಲ ಗೊತ್ತು, ಮುಸುಕಿನ ಜೋಳ ನಾವು ದಿವಸ ದಿವಸ ತಂದುಕೊಂಡು ತಿಂತೀವಿ, ಮಕ್ಕಳು ಬರೀ ಎಲ್ಲ ತಿಂತೀವಿ. ಸೊ ಆದಷ್ಟು ರಾಸಾಯನಿಕನ ಕಡಿಮೆ ಮಾಡಿಬಿಟ್ಟು ಈ ಸಾವಯವವಾಗಿ ಬೇವಿನ ಆಧಾರಿತ ಕೀಟನಾಶಕ ಸಿಂಪಡಣೆ ಮಾಡಿ ನಾವು ಕಂಟ್ರೋಲ್ ಮಾಡಬಹುದು. ಯಾವಾಗ? ಪ್ರಾರಂಭದ ಹಂತದಲ್ಲಿ. ರೈತ ಬಾಂಧವರೇ, ಇದು ನೇರ ಪ್ರಸಾರ ಹಲೋ ಕಿಸಾನ್ ವಾಣಿ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ವಿಷಯ, ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಕಂಡು ಬರುವ ಕೀಟ ಬಾಧೆಗಳು, ಅದರ ಒಂದು ಹಾನಿಯ ಲಕ್ಷಣಗಳು, ಮತ್ತೆ ಯಾವ ರೀತಿಯಿಂದ ನಾವು ಕೀಟಗಳನ್ನ ನಿಯಂತ್ರಣ ಮಾಡಬಹುದು ರಾಸಾಯನಿಕವಾಗಿ ಮತ್ತೆ ರಾಸಾಯನಿಕ ರಹಿತವಾಗಿ ಅನ್ನೋದನ್ನ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅವರು. ಇವರು ಪ್ರಾಧ್ಯಾಪಕರು ಮತ್ತು ಪಿಎಂಇ ಸೆಲ್ನ ನೋಡಲ್ ಅಧಿಕಾರಿಯಾಗಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆ ಕೇಳುವುದಾದರೆ ದೂರವಾಣಿ ಸಂಖ್ಯೆ 2702282, ಇನ್ನೊಂದು ಸಂಖ್ಯೆ 2702283. ಕರೆಯಲ್ಲಿ ತಾಪತ್ರೆ ಆಗ್ತಾ ಇದೆ, ಕರೆ ಸಿಗ್ತಾ ಇಲ್ಲ ಅಂತಂದವರಿಗೆ ವಾಟ್ಸಪ್ ಮುಖಾಂತರ ಕೂಡ ತಾವು ತಮ್ಮ ಒಂದು ಸಂದೇಶಗಳನ್ನ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಮೇಡಮ್, ಈಗ ಪ್ರಮುಖವಾಗಿ ಬೇವಿನ ಕಷಾಯದ ಒಂದು ತಯಾರಿಕೆ ಕುರಿತು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬಿಡಿ ಇವ್ರಿ ನಮ್ಮ ರೈತ ಬಾಂಧವರಿಗೆ. ಓಕೆ ಸರ್, ಈಗ ಆಕ್ಚುಲಿ ನಾನು ಬೇವಿನ ಬೀಜದ ಕಷಾಯ ಅಂತ ಒತ್ತಿ ಒತ್ತಿ ಪ್ರತಿಯೊಂದು ಬೆಳೆ ಒಂದು ಕೀಟಗಳ ನಿರ್ವಹಣೆಯಲ್ಲೂ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ರೈತರು ಸಾವಯವವಾಗಿ ಕೀಟಗಳನ್ನ ಹತೋಟಿ ಮಾಡೋದು ತುಂಬಾ ಪ್ರಮುಖ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಇತ್ತೀಚೆಗೆ ನಮ್ಮ ಆರೋಗ್ಯ ಎಷ್ಟು ಹದಗೆಡ್ತಿದೆ, ಎಲ್ಲ ಕ್ಯಾನ್ಸರ್ ಪೇಷಂಟ್ಗಳು ಎಷ್ಟಾಗ್ತಾ ಇದಾರೆ. ಯಾಕಂದ್ರೆ ತುಂಬಾ ರಾಸಾಯನಿಕ ಸಿಂಪಡಿಸಿದ ತರಕಾರಿ ಬೆಳೆಗಳನ್ನ, ತರಕಾರಿಗಳನ್ನ ಮತ್ತು ಧಾನ್ಯಗಳನ್ನ ನಾವು ತಿಂತಾ ಇದೀವಿ. ಅದಕ್ಕೆ ನಾನು ಹೇಳಿದ್ದು 5 ಅಥವಾ 6 ಬೇವಿನ ಬೀಜದ ಕಷಾಯವನ್ನ ಸಿಂಪಡಿಸಿ ಅಂತ. ಇದು ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ಸರ್. ಯಾಕಂದ್ರೆ ನಮ್ಮ ರೈತರಿಗೆ ಬೇವಿನ ಬೀಜದ ಕಷಾಯ ಹೆಂಗ್ ಮಾಡೋದು ಅನ್ನೋದು ಗೊತ್ತಿಲ್ಲ. ನೋಡಿ, ಹಂಗಾಮಿನಲ್ಲಿ ಬೇವಿನ ಬೀಜನ ಆಯ್ಕೆ ಮಾಡ್ಕೋಬೇಕು. ಬೇವಿನ ಹಣ್ಣು ಹಳದಿ ಇರುತ್ತೆ, ನಿಮ್ಗೆಲ್ಲ ಗೊತ್ತು. ಆ ಹಂಗಾಮಲ್ಲಿ ಆಯ್ಕೆ ಮಾಡಿಕೊಂಡು ಆ ಒಂದು ಬೇವಿನ ಹಣ್ಣನ್ನ ಗೋಣಿ ಚೀಲಕ್ಕೆ ಹಾಕಿ ಅದನ್ನ ಉಜ್ಜಬೇಕು. ಒಳಗಡೆ ಒಂಥರ ಬೂದಿ ಬಣ್ಣದ ಒಂದು ಬೀಜ ಬರುತ್ತೆ, ಆ ಬೀಜನ ಒಂದು 5-6 ದಿವಸ ನೆರಳಲ್ಲಿ ಆರ್ ಹಾಕಬೇಕು. ಅದನ್ನ ನಾವು 1 ವರ್ಷಗಳ ಕಾಲ ಅದನ್ನ ಸಂಗ್ರಹಣ ಮಾಡಿ ಇಡಬಹುದು. ಅದಾದ ನಂತರ ಏನಾಗುತ್ತೆ ಅಂದ್ರೆ, ಆ ಬೇವಿನ ಬೀಜದಲ್ಲಿ ಏನು ಕಹಿ ಅಂಶ ಹೇಳ್ತೀವಲ್ಲ, ಅದು ಅಜಾಡರೆಕ್ಟಿನ್ ಅಂತ, ಅದು ಕ್ರಮೇಣವಾಗಿ ಅದರ ಅಂಶ ಕಡಿಮೆ ಆಗ್ಬಿಡುತ್ತೆ. ಎಕ್ಸ್ಪೈರಿ ಡೇಟ್ ಅಂತೀವಲ್ಲ, ಹಾಗೆ ಕಡಿಮೆ ಆಗ್ಬಿಡುತ್ತೆ. 1 ವರ್ಷ ಕಾಲ ಉಪಯೋಗಿಸ್ಕೋಬಹುದು. ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ನಿಮಗೆ ಯಾವಾಗ ಅದಕ್ಕೆ ಕೀಟಗಳಿಗೆ ಸಿಂಪಡಣೆ ಮಾಡಬೇಕು ಬೇವಿನ ಬೀಜದ ಕಷಾಯ ಅಂತಾದಾಗ, 1 ಲೀಟರ್ಗೆ ಈಗ ಡೆಲಿಕೇಟ್ ಕ್ರಾಪ್ ಅಂತ ಇತ್ತೆ, ಯಾವ್ದು ಸೊಪ್ಪು ಸದೆ ಇರ್ತಾವಲ್ಲ ಅಂತದ್ದು ಡೆಲಿಕೇಟ್ ಕ್ರಾಪ್. ಸ್ವಲ್ಪ ಹಾರ್ಡ್ ಕ್ರಾಪ್ ಏನಂದ್ರೆ ಭತ್ತ ಅಥವಾ ಹತ್ತಿ ಅಥವಾ ಈ ತರದ ಬೆಳೆಗೆ 6% ಉಪಯೋಗಿಸಿ. ಶೇಕಡ 5 ಅಥವಾ ಶೇಕಡ 6 ಬೇವಿನ ಬೀಜದ ಕಷಾಯನ ಉಪಯೋಗಿಸಬೇಕು. ಈಗ ಏನ್ ಮಾಡ್ಬೇಕು ಅಂದ್ರೆ 5 ಬೇವಿನ ಬೀಜದ ಕಷಾಯ ಮಾಡ್ಬೇಕು ಅಂದ್ರೆ 50 ಗ್ರಾಮ್ ಬೇವಿನ ಬೀಜ ತಗೊಳ್ಳಿ, 1 ಲೀಟರ್ಗೆ 50 ಗ್ರಾಮ್. ನಿಮ್ಗೆ ಎಷ್ಟು ಲೀಟರ್ ಬೇಕು ಆ ಪ್ರಮಾಣದಲ್ಲಿ ಬೇವಿನ ಬೀಜ ತಗೋಬೇಕು ಆಯ್ತಾ. 1 ಲೀಟರ್ಗೆ 50 ಗ್ರಾಮ್ ಅಂದ್ರೆ ನಿಮ್ಗೆ 10 ಲೀಟರ್ಗೆ 500 ಗ್ರಾಮ್ ಆಯ್ತು. ಸೊ 10 ಲೀಟರ್ಗೆ ಮಾಡ್ಬೇಕು. ಅದನ್ನ ಏನ್ ಮಾಡ್ಬೇಕು, ಬೇವಿನ ಬೀಜನ ಚೆನ್ನಾಗಿ ಪೌಡರ್ ಮಾಡಿ ಕುಟ್ಬಿಟ್ಟು ತೆಳ್ಳಗಿನ ಬಟ್ಟೆಯಲ್ಲಿ ಕಟ್ಬಿಟ್ಟು ಅದನ್ನ ಒಂದು ಗಂಟು ಕಟ್ಟಿ ಒಂದು ಓವರ್ ನೈಟ್ ಸೋಕ್ ಮಾಡಿ ಅದನ್ನ ಮಾನೇಸ ಚೆನ್ನಾಗಿ ಕಿವಿಚ್ಬಿಟ್ಟು ಆ ಒಂದು ರಸನ ಬೇವಿನ ಬೀಜದ ಕಷಾಯ ಅಂತ ಹೇಳ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು, ಸ್ಟಿಕ್ಕರ್ 2 ml ಅಥವಾ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿ, ಯಾವುದೇ ಬೆಳೆಯಲ್ಲಿ ಕೀಟಗಳ ಹತೋಟಿಗೆ ಇದನ್ನ ಹಾಕಿ ಸಿಂಪರಣೆ ಮಾಡಿದ್ರೆ ನಿಮಗೆ ಕೀಟಗಳ ಬಾಧೆ ಸಾಕಷ್ಟು ಕಡಿಮೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ತಿಳ್ಕೊಳ್ಳೋಣ. ಶಿವಮೊಗ್ಗ ಭದ್ರಾವತಿಯಲ್ಲಿ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಮತ್ತು ಗರಿಷ್ಠ 26 ಡಿಗ್ರಿ ಸೆಲ್ಸಿಯಸ್. ಚಿಕ್ಕಮಗಳೂರಿನಲ್ಲಿ ಕನಿಷ್ಠ 25, ಗರಿಷ್ಠ 19 ಡಿಗ್ರಿ. ದಾವಣಗೆರೆಯಲ್ಲಿ ಗರಿಷ್ಠ 26 ಮತ್ತು ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್. ಬೆಳಿಗ್ಗೆಯಿಂದ ಆಗಾಗ ಸ್ವಲ್ಪ ತುಂತುರು ಮಳೆ ಇತ್ತು, ಮತ್ತೆ ಮೋಡ ಕವಿದ ವಾತಾವರಣ ಜೊತೆಗೆ ಬಿಸಿಲಿನ ವಾತಾವರಣ ಕಡೆ ಕೂಡ ಇತ್ತು. ಆಗಸ್ಟ್ 15 ಮತ್ತೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿರುತ್ತೆ. ಮತ್ತೆ ನಮ್ಮ ಪ್ರಮುಖ ಜಲಾಶಯಗಳಲ್ಲಿನ ನೀರಿನ ಮಟ್ಟಕ್ಕೆ ಬಂದ್ರೆ ಕದ್ರಾ, ಕೊಡಸಲ್ಲಿ, ಸೂಪ, ತಟ್ಟಿಹಳ್ಳಿ, ಬೊಮ್ಮನಹಳ್ಳಿ, ಗೇರುಸೊಪ್ಪ, ಲಿಂಗನ್ಮಕ್ಕಿ, ಭದ್ರಾ ಜಲಾಶಯಗಳು ಇನ್ನೇನು ಭರ್ತಿ ಆಗೋ ಒಂದು ಹಂತದಲ್ಲಿದ್ದಾವೆ. ಜೊತೆಗೆ ಈಗ ಪೇಟೆ ಧಾರಣೆಗೆ ಬಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಶಿವಮೊಗ್ಗದಲ್ಲಿನ ಒಂದು ಪೇಟೆ ಧಾರಣೆಗೆ ಬಂದ್ರೆ ಬೆಟ್ಟೆ ಅಡಿಕೆ ಕನಿಷ್ಠ 54,790